ಅಧ್ಯಕ್ಷ ಬೆಂಗಳೂರು ಪ್ರವಾಸ, ಗೇಬ್ರಿಯಲ್ ಬೋರಿಕೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋತ್ ಸ್ವಾಗತ. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಬಾಧಿತ, ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ಪಷ್ಟನೆ. ರಾಜ್ಯದಲ್ಲಿ 6 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದಿಸುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:50:20. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರೇ ಹಾಗೂ ಪ್ರೀತಿಯ ಕೇಳಿದರೆ, ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕುರಿ, ಮೇಕೆ, ಎಮ್ಮೆ ಹಾಗೂ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಹೋರಿಮಂಗಲಾಪುರದ ರೈತ ಮಹಿಳೆ ಸಿಕೆ ವಸಂತಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸುವವರು ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕುರಿ, ಮೇಕೆ, ಎಮ್ಮೆ ಹಾಗೂ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಹೋರಿಮಂಗಲಾಪುರದ ರೈತ ಮಹಿಳೆ ಸಿಕೆ ವಸಂತಾ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಹೋರಿಮಂಗಲಾಪುರದ ಸಿಕೆ ವಸಂತಮ್ಮ ಅವರು ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ವಸಂತಮ್ಮ ಅವರಿಗೆ. ಎಷ್ಟು ವರ್ಷ ವಯಸ್ಸು ನಿಮಗೆ? ನಮಗೆ 54 ಆಗಿದೆ. 54 ಆಯ್ತು. ಯಾವ ಊರು? ಸಂತೂರು. ಸಂತೂರು ಚಗಚ್ಕೆರೆ ಸರ್. ಚಗಚ್ಕೆರೆ. ಚಗಚ್ಕೆರೆ ಅಂದ್ರೆ ಈಗ ಮಂಗಲಾಪುರದಲ್ಲಿ ಇದ್ದೀರಿ? ಕೊಟ್ಟಿದೆ ಸರ್. ತಂದೆ ಊರಲ್ಲಿ ಕೃಷಿ ಇತ್ತ? ಇತ್ತು ಸರ್. ಎಷ್ಟು ಜಮೀನ್ ಇತ್ತು? ಏನೇನ್ ಬೆಳಿತಿದ್ರು? ನಮ್ ತಾಯಿ ಮನೆ ತುಂಬಾ ಜಮೀನ್ ಇದೆ ಸರ್. ತುಂಬಾ ದೊಡ್ಡ ಫ್ಯಾಮಿಲಿ. ಅವರು 6 ಜನ ಗಂಡ್ಮಕ್ಳು, 3 ಜನ ಹೆಣ್ಮಕ್ಳು, 9 ಜನ ಇದೀವಿ ಸರ್. ಹೌದು ಸರ್. ಫ್ಯಾಮಿಲಿ ಸ್ವಲ್ಪ ದೊಡ್ಡದು. ಜಮೀನು ಚೆನ್ನಾಗಿದೆ ಅವರಿಗೆ. ಎಲ್ಲರೂ ಅವರವ್ರ ವೃತ್ತಿಲಿ ಎಲ್ಲರೂ ಅಪಾಯಿಂಟ್ ಅಲ್ಲಿ ಇದಾರೆ. ಒಂದಿಬ್ರು ಮಾತ್ರ ಮನೆ ಹತ್ರ ಇದಾರೆ. ಏನೇನ್ ಬೆಳಿತಾ ಇದ್ರು ತಂದೆ ಕಾಲಕ್ಕೆ? ಅವರು ಎಲ್ಲರೂ ಎಲ್ಲ ತಡ್ನಿ, ಹತ್ತಿ, ಜೋಳ, ರಾಗಿ, ಪ್ರತಿಯೊಂದು ಅವ್ರೆ, ಉದ್ದು, ಹೆಸರು, ಮತ್ತೆ ತೆಂಗಳುಳ್ಳಿ, ಚಟ್ಟು, ಬದನೆಕಾಯಿ ಅವೆಲ್ಲ ಬೋರ್ ಹಾಕ್ಸಿದ್ರು ಸರ್. ಹಂಗಾಗಿ ಪ್ರತಿಯೊಂದು ಕಬ್ಬು ಅಲೆ ಮನೆ ಎಲ್ಲ ಪ್ರತಿಯೊಂದು ಮಾಡ್ತಿದ್ರು ಸರ್. ಹೌದು ಸರ್. ನೀವೆಲ್ಲ ಕೆಲಸ ಮಾಡ್ತಾ ಇದ್ರ ಅಂದ್ರೆ ಆಳು ಬರೋರು ಸರ್. ನಾವು ಸ್ವಲ್ಪ ಆಳಿಗೆಲ್ಲ ಅಡಿಗೆ ಗಿಡಿಗೆ ಮಾಡ್ಬೇಕಲ್ಲ ಸರ್, ತುಂಬಾ ಆಳು ಬರ್ತಿದ್ರಲ್ಲ, ಹಂಗಾಗಿ ಮಾಡ್ತಾ ಇದ್ರು. ಇಲ್ಲೂ ಕೃಷಿಕರನ್ನೇ ಸೇರಿದ್ರಿ? ಹೌದು ಸರ್. ಹೌದು ಸರ್, ಕೃಷಿಕರನ್ನೇ ಸೇರಿದೀವಿ. ಎಷ್ಟು ಜಮೀನ್ ಇದೆ ಇಲ್ಲಿ? ಇಲ್ಲ, 5 ಎಕರೆ ಇದೆ ಸರ್. 5 ಎಕರೆನಲ್ಲಿ ಏನೇನ್ ಬೆಳಿತೀರಿ? ಅದೇ ಜೋಳ, ರಾಗಿ. 1-2 ಎಕರೆಗೆ ಮಾವಿನ ಗಿಡ ಹಾಕಿದೀವಿ ಸರ್. ಮಾವಿನ ಗಿಡ ಹಾಕಿದೀವಿ 100ಗೆ. ಹಂಗಾಗಿ ಅದನ್ನ ಹಂಗೆ ಸಾಬ್ರಿ ಕೊಟ್ಬಿಡ್ತೀವಿ. ನಾವೇನು ಇದ್ ಮಾಡಕ್ ಹೋಗಲ್ಲ. ಅದ್ರಲ್ಲಿ ಮೇವು ಬಂದಿರುತ್ತೆ, ಕುರಿಗಳು ಮೇಯ್ಕತ್ತವೆ ಸರ್. ನೀವೇನೇನ್ ಕೆಲಸ ಮಾಡ್ತೀರಾ ವಸಂತ? ನಾವು ಎಲ್ಲ ಹಾಲು ಕರೆಯೋದು ಸರ್, ಮನೆ ಕೆಲಸ, ಪ್ರತಿಯೊಂದು ಮಾಡ್ಲೇಬೇಕಲ್ವ ಸರ್, ರೈತರಲ್ವಾ, ಹಂಗಾಗಿ ಪ್ರತಿಯೊಂದು ಮಾಡ್ಕತ್ತೀವಿ ಸರ್. ತೆಂಗು ಎಷ್ಟಿದೆ? ತೆಂಗು ಒಂದು 60-70 ಇದೆ ಸರ್. 60-70 ಇದೆ. ಹೆಂಗ ಹಾಕಿದ್ರ ಅದು? ಅದು ಅವಾಗಲೇ ಮಾವಂದಿರ್ ಹಾಕಿದ್ರು ಸರ್. ಇವಾಗ ನಾನೊಂದು 70 ತಳಗಡೆಗೆ ಕೂರ್ಸಿದೀನಿ ಸರ್ ಸಸಿಗಳನ್ನ. ಎದ್ಕಲ್ಯ ತಗಿ, ನಾವು ಬಿದ್ದೋದ್ರೆ ಕೆಳಗಡೆ ಖಾಲಿ ಆಗುತ್ತಲ್ಲ ಅಂದ್ಬಿಟ್ಟು ಇವಾಗ ಎತ್ಕೊಂಡ್ಬಿಟ್ರೆ ಅಂದ್ಬಿಟ್ಟು 70 ಹಾಕಿದೀವಿ ಸರ್. ಅಂದ್ರೆ ಮೊದ್ಲಿದ್ದವು ಹಳೆ ಮರಗಳು? ಅದು ಗಿಡನೂ ಇದೆ, ಅದ್ರ ಜೊತೆಗೆ ಇದನ್ನ ತಳಗಡೆ ಹಾಕಿ ಬಿಡಿಸಿದೀವಿ ಸರ್. ಅಲ್ಲೇ ಎಲ್ಲ ಹಾಕಿದ್ರು ಅದು ಪಕ್ಕಕ್ಕೆ ಹಾಕಿದೀವಿ ಸರ್. ಅದು ಒತ್ತಾಗೋದಿಲ್ವಾ? ಇಲ್ಲ ಸರ್, ಇಲ್ಲ ಸರ್, ಚೆನ್ನಾಗಿದೆ. ಎಷ್ಟಿಗತ್ತೆ ಕಾಯಿ ಒಂದ್ ವರ್ಷದಲ್ಲಿ? ಆಗತ್ತೆ ಸರ್, 7-8 ಸಾವಿರ ಆಗತ್ತೆ ಅನ್ಸುತ್ತೆ ಸರ್. ಏನ್ ಕೊಬ್ಬರಿ ಮಾಡ್ತೀರಾ? ಇಲ್ಲ, ಕೊಬ್ಬರಿ ಸರ್. ಕೊಬ್ಬರಿನೇ ಮಾಡ್ತೀರಿ? ಯಾವಾಗ್ಲೂ ಕೊಬ್ಬರಿನೇ? ಹೌದು ಸರ್, ಇವಾಗ್ಲೂ ಸುಲ್ದಿದೀವಿ 1-2 ಸಾವಿರ. ಇವಾಗ 3 ತಿಂಗಳಲ್ಲಿ 1-3 ಸಾವಿರ ಸುಲ್ದಿದ್ವಿ. ಕೊಬ್ಬರಿನೇ ಸರ್, ಕಾಯಿ ಯಾವತ್ತೂ ಕೊಡಲ್ಲ, ಎಳ್ಳೀರು ಕೊಡಲ್ಲ ನಾವು. ಹೌದು ಸರ್. ಯಾಕೆ ಕಾಯಕ್ ಕೊಡೋದಿಲ್ಲ? ಅದೇ ನಮ್ಗೆ ಅಭ್ಯಾಸ ಇಲ್ಲ ಸರ್, ಅದ್ ಕೊಡೋದು ಕೊಡೋದು ಅಭ್ಯಾಸ ಇಲ್ಲ. ಹಂಗಾಗಿ ನಾವು ಕೊಬ್ಬರಿಗೇನೆ ಹಾಕೋದು. ಯಾವಾಗ್ಲೂ ಕೊಬ್ಬರಿ ಹಾಕ್ಬಿಡ್ತೀರಿ? ಒಳ್ಳೆ ಕೊಬ್ಬರಿ ಬರ್ಬೇಕು ಅಂತ ಅಂದ್ರೆ ಹೆಂಗ್ ಮಾಡ್ಬೇಕು? ಅಂದ್ರೆ ಬಲ್ತು ಕೆಡಬೇಕು ಸರ್, ಮರದಲ್ಲಿ ಬಲ್ತು ಕೆಡವಿದ್ರೆ ನೀಟ ಕೊಬ್ಬರಿ ಬರುತ್ತೆ, 9 ತಿಂಗಳಿಗೆ ಬರುತ್ತೆ, 11 ತಿಂಗಳಿಗೆ ಸುಲಿದ್ಕತಾರೆ. ಹೌದು ಸರ್, ಚೆನ್ನಾಗಿ ಬರುತ್ತೆ ಕೊಬ್ಬರಿ. ಅವಾಗ ಎಲ್ಲಿ ಹಾಕ್ತೀರಿ ಕೊಬ್ಬರಿ? ಮಾಡಕ್ಕೆ ಇದೆಯಲ್ಲ ಸರ್, ದನ್ನಿಂಗ್ ಕೊಟ್ಟಿಗೆ ಇದ್ದಾರೆ, ಮನೇಲಿ ಅಟ್ಟ ಇರುತ್ತಲ್ಲ ಸರ್, ಹಟ್ಟದ ಮೇಲಕ್ಕೆ ಹಾಕ್ತಿವಿ ಸರ್. ಹೌದು ಸರ್. ಈಗೆಲ್ಲ ಸ್ವಲ್ಪ ಕೊಬ್ಬರಿಗೆ ರೇಟ್ ಕಮ್ಮಿ ಅಲ್ವಾ? ಕಡಿಮೆ ಆಗಿದೆ ಸರ್, ಇನ್ನೇನ್ ಮಾಡೋದು, ಹೆಂಗ್ ಹೆಂಗ್ ನಡ್ಕೊಂಡು ಹೋಗುತ್ತೋ ಹಂಗ ನಾವು ನಡ್ಕೋಬೇಕಲ್ವಾ. ಈಗ ನಮಗಾಗಿ ಏನ್ ಸ್ಪೆಷಲ್ ಕೊಡಕ್ ಆಗಲ್ಲ, ಹಂಗಾಗಿ ಹೆಂಗೆ ರೇಟ್ ಇರುತ್ತೆ ಆ ತರ ಕೊಡೋದು ಸರ್. ಒಳ್ಳೆ ರೇಟ್ ಯಾವ ಟೈಮಲ್ಲಿ ಸಿಗುತ್ತೆ? ಸಿಗುತ್ತೆ ಸರ್, ಆಯುಧ ಪೂಜೆ ಟೈಮಲ್ಲಿ ಒಂದ್ ಟೈಮ್ ಸಿಗುತ್ತೆ, ಜುಲೈ ಟೈಮಲ್ಲಿ ಒಂದ್ಸರಿ ಬರುತ್ತೆ ಅನ್ಸುತ್ತೆ ಸರ್. ಅಂತ ಟೈಮಲ್ಲಿ ನೋಡಿ ಆ ಟೈಮಲ್ಲಿ ಕೊಟ್ಬಿಡ್ತೀರಾ? ಇಲ್ಲ ಸರ್, ಯಾವಾಗ ಬಂದಿರುತ್ತ ಅವಾಗ ಆ ಟೈಮಲ್ಲಿ ಸಿಕ್ಕರೆ ಆ ಟೈಮು ಒಟ್ಟು ಆ ಟೈಮ್ ಸುಲಿತೀವಿ ಸರ್. ಆಯುಧ ಪೂಜೆ ಟೈಮಲ್ಲಿ ಸ್ವಲ್ಪ ರೇಟ್ ಆಗುತ್ತೆ ಅಂದ್ಬಿಟ್ಟು ಸುಲಿತೀವಿ, ಬೇರೆ ಟೈಮಲ್ಲಿ ಯಾವಾಗ ಬೇಕಾವಾಗ ಟೈಮ್ ಬಂದಾಗ ಸುಲ್ಕೊಳ್ಳೋದು ಸರ್. ಇಲ್ಲಿವರೆಗೂ ಓದಿದ್ರಿ ನೀವು? ನಾವು ಎಸ್ ಎಲ್ ಸಿ ಸರ್. ಎಸ್ ಎಲ್ ಸಿ ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಅಯ್ಯೋ ನಮ್ ತಂದೆ ಕಳಿಸ್ಲಿಲ್ಲ ಸರ್, ನಮ್ಮಪ್ಪ ನಮ್ಮಮ್ಮ ಇವಾಗ ಹಂಗಂತಾರೆ, ಕಳಿಸ್ಬೇಕಾಯ್ತ ಅವಳನ್ನ, ನಾವು ದಾಟ್ ಕೆಲಸ ಮಾಡ್ಬಿಟ್ಟು ನಮ್ ಬ್ಯಾಚರ್ ಎಲ್ಲರೂ ಕೆಲಸ ತಗೊಂಬಿಟ್ರು ಸರ್. ಅದರಿಂದ ನಮಗೂ ಒಂಥರ ಮನ್ಸು ನೋವು, ಏನ್ ಮಾಡೋದು, ಇವಾಗಲೇ ಟೈಮ್ ಮೀರ್ತಾ ಬತ್ತೈತೆ, ಅವಾಗಿಂದ ಅದೇ ಒಂಥರ ಯೋಚನೆ, ಬಿಟ್ಟುವಲ್ಲ ಸ್ಕೂಲ್ ಬಿಟ್ಟುವಲ್ಲ ಅಂತ. ಇವಾಗಿನ ಏನು ಆಗಲ್ಲ ಅಲ್ಲ. ಚೆನ್ನಾಗಿ ಓದ್ತಾ ಇದ್ರ ಸ್ಕೂಲ್ ಅಲ್ಲಿ? ಹೌದ್ ಸರ್, ಹೌದ್ ಸರ್, ಚೆನ್ನಾಗಿ ಓದ್ತಿದ್ವಿ, ಓದ್ತಿದ್ವಿ. ನೀವು ಚೆನ್ನಾಗಿ ಓದ್ತಾ ಇದ್ರಿ? ಹೌದ್ ಸರ್, ಹೌದ್ ಸರ್. ಯಾಕೆ ಬಿಡಿಸ್ಬಿಟ್ರು ಸ್ಕೂಲ್? ಅದೇ ಸರ್, ಹೆಣ್ಮಕ್ಳು ಕೊಟ್ಕಾಗ್ದ ಓದಂಗಿದ್ರೆ ಸಾಕು, ಮುಂದಕ್ಕೆ ಹೋಗ್ಬಾರ್ದು. ನಮ್ಮ ಅತ್ತೆ ಒಬ್ರು ಇದ್ರು ಸರ್, ಅವರು ಬೇಡ ತಮ್ಮಯ್ಯ ಕಳಿಸ್ಬೇಡ, ಕೊಟ್ಕಾಗ್ದ ಓದಂಗಿರ್ಬೇಕು ಹೆಣ್ಮಕ್ಳು ಅಷ್ಟೇ ಅಂತ ಹೇಳಿ ಇದ್ ಮಾಡ್ಬಿಟ್ರು ಸರ್, ಹಂಗಾಗಿ ಬಿಟ್ವಿ ಸರ್. ಸ್ಕೂಲ್ ಬಿಟ್ಟು ಎಷ್ಟು ವರ್ಷ ಆದ್ಮೇಲೆ ಮದುವೆ ಆಯ್ತು ನಿಮಗೆ? ಸ್ಕೂಲ್ ಬಿಟ್ಟು 4 ವರ್ಷ 5 ವರ್ಷ ಆಯ್ತು ಸರ್, ಎಸ್ ಎಲ್ ಸಿ ಮುಗಿಸಿ ಅಷ್ಟರೊಳಗೆ ಮಾಡಿದ್ರು ಸರ್. ಅಷ್ಟರಲ್ಲಿ ಮಾಡ್ಬಿಟ್ರು ಸರ್. ಇಲ್ಲೆಲ್ಲ ಹೊಂದ್ಕೊಳಕ್ಕೆ ಕಷ್ಟ ಆಗ್ಲಿಲ್ವಾ? ಕಷ್ಟ ಆಗತ್ತೆ ಸರ್, ಏನ್ ಮಾಡೋದು, ಕೊಟ್ಟೆ ಹೆಣ್ಣು ಕುಲ್ಕೋರ್ಗೆ ಅಂತಾರಲ್ಲ, ಹಂಗಾಗಿ ಏನ್ ಮಾಡೋದು, ಹೊಂದ್ಕೊಂಡ್ವಿ. ಸ್ವಲ್ಪ ದಿವಸ ಕಷ್ಟ ಆಯ್ತು, ಇವಾಗ ಅತ್ತಾಗ ಅವೆಲ್ಲ ಬಿಟ್ ಹಾಕಿ ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದ್ದೀರಿ. ಈಗ ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಇಬ್ರು ಇಬ್ರು ಏನ್ ಮಾಡ್ತಾರೆ? ಮಗ ಕೆಇಬಿಲ್ ಇದ್ದಾನೆ ಸರ್, ಮಗಳು MSc BEd, ಅವರು ಹಾಸನಲ್ಲೇ ಮನೆ ಮಾಡಿ ಪಾಪ ಇದೆ, ಸ್ಕೂಲ್ ಹಾಕೊಂಡು ಅಲ್ಲೇ ಇದ್ದಾರೆ ಸರ್. ಇಬ್ರು ಮದುವೆ ಮಾಡಿದ್ರೆ ಮಗಳದಾಗಿದೆ ಸರ್, ಮಗನಿಗ್ ಮಾಡ್ಬೇಕು. ಹೌದ್ ಸರ್. ಈಗ ಸದ್ಯಕ್ಕೆ ನೀವೇ ಜಮೀನು ಎಲ್ಲ ನೋಡ್ಕೊಂಡು ಹೋಯ್ತಾ ಇದ್ರಿ? ಹೌದ್ ಸರ್, ಹೌದ್ ಸರ್, ಯಜಮಾನ್ರಿ ಇದಾರಲ್ಲ ಅವ್ರು ನಾವು ಒಟ್ಟಿಗೆ ನೋಡ್ಕೊತೀವಿ ಸರ್. ಈ ಕುರಿ ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಿ? 11 ವರ್ಷ ಆಗಿದೆ ಸರ್. ಹೌದ್ ಸರ್, 11 ವರ್ಷ. ಎಲ್ಲಿ ತಂದ್ರಿ ಕುರಿನ? ಕುರಿನ ನಮ್ಮ ಅಕ್ಕರಿಗೆ ಕೃಷಿಯಲ್ಲಿ ಕೊಟ್ಟಿದ್ರಂತೆ ಸರ್, ಕೃಷಿ ಇಲಾಖೆಯಲ್ಲಿ. ಹೌದ್ ಸರ್, ಹಂಗಾಗಿ ಅವರು ಇಟ್ಕೊಳ್ಳಿಲ್ಲ, ಮಾಡಕ್ಕಾಗಲ್ಲ ಅದನ್ನ ಅಂತ ಅಂದ್ಬಿಟ್ಟು ನನಗೆ ಕೊಟ್ರು. ನಾನು ಅವಾಗಿಂದ ಕಳಿಲಿಲ್ಲ, ಹಂಗೆ ಇಟ್ಕೊಂಡೆ. ಒಂದು 100 ಕುರಿ ಆಗಿದೆ ಸರ್. ಮೊದಲಿಂದ್ಲೂ ಪಾಠ ಇತ್ತ ಕುರಿ ಸಾಕೋದು? ಹೆಂಗೆ? ಇಲ್ಲ ಸರ್, ಕೆಲವರೆಲ್ಲ ಸಾಕ್ತಿದ್ರಲ್ಲ ಅವ್ರನ್ನ ನೋಡ್ತಿದ್ನಲ್ಲ, ನಾನು ರಾತ್ರಿ ಹೊತ್ತು ಮೇವೇನ್ ಹಾಕಂಗಿಲ್ವಲ್ಲ, ಎಮ್ಮೆ ಜೊತೆ ದನಿನ ಜೊತೆ ಹೊಡ್ಕೊಂಡ್ರೆ ಒಂದ್ 4 ಹೆಚ್ಚಿಗೆಳತ್ತಲ್ವಾ, 4 ಕಸ ಏನಕ್ಕಾದ್ರೂ ಆದ್ರೆ ಒಂದ್ ಕೆಲಸ ಭಂಗ ಆಗತ್ತಲ್ವಾ ಅನ್ಬಿಟ್ಟು ಸಾಕೊಂಡಿದ್ದೆ ಸರ್. ಹೌದ್ ಸರ್. ನಿಮ್ಗೆ ಯಾಕೆ ಕೊಟ್ರು ನಿಮ್ಮ ಅಕ್ಕರು ಕುರಿನ? ಅದೇ ಸರ್, ಅವ್ರು ಕಾಯಕ್ಕಾಗಲ್ಲ ಅನ್ಬಿಟ್ಟು ನನಗೆ ಕೊಟ್ರು ಸರ್. ನಿಮಗೆ ಕೊಟ್ರು, ನೀವು ಸಾಕ್ತೀನಿ ಅಂತ ಹೇಳಿಸ್ಕೊಂಡು ಸಾಕಾಣಿಕೆ ಶುರು ಮಾಡಿದ್ರು? ಹೌದ್ ಸರ್, ಹೌದ್ ಸರ್. 1 ರಿಂದ 100 ಕುರಿ ಮಾಡಿದೆ ಅಂತ ಹೇಳಿದ್ರಿ, ಹೆಂಗ್ ಮಾಡಿದ್ರಿ ಹೇಳಿ ಕತೆ? ಹೌದ್ ಸರ್, ಅದೇ 1 ವರ್ಷಕ್ಕೆ 2 ಸರಿ ಹಾಕತ್ತಲ್ಲ ಸರ್, ಹೆಣ್ಣುಗಳು ಹುಟ್ಟಿದ್ವು, ಅವು ಮತ್ತೆ ಮತ್ತೆ ಕುರಿ ಹೆಚ್ಕೊಂಡ್ವು, ಅವು ಮತ್ತೆ ಮತ್ತೆ ಮರಿ ಹಾಕೋದು. ಇವಾಗ್ಲೂ 25 ಹೆಣ್ಣುಗುರಿ ಇದೆ ಸರ್. ಹೌದ್ ಸರ್, 25 ಮರಿ ಹಾಕಿರೋ 50 ಆಗತ್ತಲ್ಲ ಸರ್, 2 ಸರಿ ಹಾಕಿದ್ರೆ ಎಷ್ಟಾಗತ್ತೆ ಸರ್? 100 ಆಗ್ಬಿಡುತ್ತೆ. ಹಂಗಾಗಿ ಚೆನ್ನಾಗಿ ಸಾಕೊಂಡು ಹೋಯ್ತಾ ಇದ್ದೀವಿ, ಹೆಚ್ಕೊಂಡು ಸರ್. ಕುರಿ ಸಾಕಾಣಿಕೆ ಮಾಡಂತದ್ ಹೆಂಗೆ ಹೇಳಿ, ಯಾಕೆ ಅಂತಂದ್ರೆ ಈಗ 1 ಕುರಿಯಿಂದ 100 ಕುರಿ ಮಾಡಿದ್ರು ನೀವು, ಚೆನ್ನಾಗಿ ಸಾಕಾಣಿಕೆ ಮಾಡಂತದ್ ಹೆಂಗೆ? ಚೆನ್ನಾಗಿಂದ್ರಿ ಏನಿಲ್ಲ ಸರ್, ನಾವು ಆತರ ಏನು ಕ್ರಮ ತಗೊಂಡೇನ್ ಮಾಡಲ್ಲ, ಒಟ್ಟು ಮಾಮೂಲಿ ದನಿನ ಜೊತೆನಲ್ಲಿ ಇಟ್ಕೊಂಡಿದೀವಿ ಸರ್, ಆತರ ಕ್ರಮವಾಗಿ ಏನು ಇದ್ ಮಾಡಕಲ್ಲ. ನಾವು ಎಮ್ಮೆ ಜೊತೆ ಮೇಯ್ಕತ್ತವೆ, ಮನೆಗ್ ಬರ್ತವೆ, ಒಟ್ಟು ನಮ್ ಕುರಿಗೆ ಏನ್ ಕಾಯಿಲೆ ಇಲ್ಲ. ಕೆಲವರೆಲ್ಲ ಕಾಯಿಲೆ ಅಂತಾರೆ, ನಮ್ ಕುರಿಗೆ ಯಾವತ್ತೂ ಏನು ಇಲ್ಲ, ಚೆನ್ನಾಗಿದ್ದಾವೆ. ಹೌದ್ ಸರ್. ಅವಕ್ಕೆಲ್ಲ ಮೇವು ಇವೆಲ್ಲ ಹೆಂಗ್ ಹೊಂದಿಸ್ತೀರಿ? ಮೇವು ರಾತ್ರಿ ಹೊತ್ತು ಹಾಕಲ್ವಲ್ಲ ಸರ್, ಅವಕ್ಕೇನು ರಾತ್ರಿ ಹೊತ್ತು ಮೇವು ಬೇಕಿಲ್ಲ, ಬರೀ ಮೇಯ್ಕೊಂಬತ್ತಾವಲ್ಲ ಅಷ್ಟೇನೆ. ಈ ದನ ಎಮ್ಮೆಗಳಿಗಾದ್ರೆ ಮೇವು ಬೇಕು ನೈಟ್, ಇವಕ್ಕೇನ್ ಬೇಕಿಲ್ಲ, ಬರೀ ಮೇಯ್ದ ಮಾರದೇ ಮೇವು ಅಷ್ಟೇ ಸರ್. ಅವೇನ್ ಮೇಯ್ಕೊಂಬತ್ತವ ಅವೇ? ಹೌದ್ ಸರ್, ಹೌದ್ ಸರ್. ಅವಕ್ಕೆ ಅಂತೇಳಿ ಬೇರೆ ಏನೋ ಸೊಪ್ಪು ಸದಕ್ಲೋ ಏನೋ ಹಾಕೊಂಡಿಲ್ಲ? ಇಲ್ಲ ಸರ್, ಇಲ್ಲ ಸರ್. ಅದು ಏನಾದ್ರು ಮುಂಗಾರು ಬಂದಾಗ ಒಂಚೂರು ಹುಳ್ಳಿ ಕಾಳು ಎರಿತಾರೆ ತೋಟಕ್ಕೆ, ಮೇಯ್ಕದವೆ ಅಷ್ಟೇ ಸರ್. ಎಲ್ಲಿ ಹೊಡ್ಕೊಂಡು ಹೋಗ್ತಾರೆ ಮೇಯಕ್ಕೆ? ಇರುತ್ತಲ್ಲ ಸರ್ ಮಾಮೂಲಿ ಜಮೀನು, ಸರ್ಕಾರಿ ಜಮೀನೆಲ್ಲ ಇರುತ್ತೆ. ನಮ್ ಜಮೀನು 2 ಎಕರೆ ಮಾವಿನ ಗಿಡ ಆಳ್ಬಿಟ್ಟಿದೀವಿ, ತೋಟದ ಹತ್ರ ಎಲ್ಲ ಮೇಯಿಸ್ತೀವಿ ಸರ್. ನೀವು ಹೋಗ್ತಾರೆ ಮೇಯಿಸಕ್ಕೆ? ಹೌದು ಸರ್, ಹೌದು ಸರ್, ನಾನು ಹೋಗ್ತೀನಿ, ನಮ್ಮ ಯಜಮಾನ್ರು ಹೋಗ್ತಾರೆ, ಇಬ್ರು ಮೇಂಟೈನ್ ಮಾಡ್ತೀವಿ ಸರ್. ದನಕರುಗಳು ಎಷ್ಟವೆ? 3 ಎಮ್ಮೆ ಇದಾವೆ ಸರ್. ಈಗ ಒಂದು ಹಸು ಇತ್ತು ಕೊಟ್ಬಿಟ್ವಿ, ಇಲ್ಲ ಕರಿಯಕ್ಕಾಗಲ್ಲ ಹಾಲು ಅಂದ್ಬಿಟ್ಟು, ಈಗ 3 ಎಮ್ಮೆ ಇದಾವೆ ಸರ್. 3 ಎಮ್ಮೆ ಇದಾವೆ ಸರ್. ಅದರಲ್ಲೂ ಕರಾವೆಲ್ಲ ಮಾಡ್ಕೋತೀರಿ? ಹೌದು ಸರ್, ಹೌದು ಸರ್, ಕರವಾಗತ್ತೆ ಸರ್. ಎಮ್ಮೆ ಕರಾವ್ ಬೇಕಲ್ಲ ಮನೆಗೆ, ಹಾಲುಗಳೆಲ್ಲ ಬೇಕಲ್ಲ ನಮ್ಗೆ, ಸಿನಾಲ್ ಹಿಡಿಯಕಲ್ಲ, ಅದು ಅವಾಗಿಂದ ಇಟ್ಕೊಂಡ್ ಪಾಠ ಆಗ್ಬಿಟ್ಟಿದೀವಿ, ಅಂದ್ರೆ ಎಮ್ಮೆ ಹಾಲು ಬೇಕೇ ಬೇಕು ಸರ್. ಈ ಕುರಿಗಳು ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಅಲ್ಲಿ ಇಲ್ಲಿ ಹೋಯ್ತವೆ, ನೋಡೋದು ಮಾಡೋದು ಕಷ್ಟ ಅಂತ ಅಂತ ಅಂತಾರೆ ಸರ್. ಇಲ್ಲ ಸರ್, ನಾವು ಏನ್ ಮಾಡ್ಬೇಕು ಗೊತ್ತಾ ಸರ್, ಅವ ಕುರಿನ ಹಿಂದಕ್ ಬಿಟ್ಕೋಬೇಕು, ನಾವು ಮುಂದೆ ಇರ್ಬೇಕು. ಮುಂದೆ ಇದ್ದಾಗ ಅವು ಮುಂದಕ್ ಹೋಗಲ್ಲ, ಅವು ಬಿಟ್ಟಂಗ ಬಿಟ್ಕೊಂಡು ಹೋದ್ರೆ ಹೋಗ್ತಾ ಇರ್ತವೆ ಸರ್. ನಾವು ಮುಂದೆ ಇದ್ದು ಹಿಂದ್ ಕೊಡ್ಕೊಂಡ್ರೆ ಅವು ಹಿಂದೆನೆ ಇರ್ತವೆ ಸರ್. ಹೌದು ಸರ್, ಮೇಯಿಸಕ್ಕೆ ಕಷ್ಟ ಇಲ್ಲ, ಬಿಟ್ಟು ಮೇಯಿಸ್ಬೋದು ಸರ್. ಮುಂದೆ ಇದ್ಕೊಂಡು ಮೇಯಿಸ್ಕೊಂಡು ಹೋಗ್ಬೇಕು, ಹಿಂದಕ್ಕೆ ಹೊಡ್ಕೋಬೇಕು, ಮುಂದೆ ನಾವಿರ್ಬೇಕು, ಅವಾಗ ಎಲ್ಲಿ ನಿಲ್ಲಿಗೆ ಹೋಗ್ತವೆ ಸರ್. ಹೌದು ಸರ್. ಈಗ ನಿಮ್ ಜಮೀನಲ್ದೇ ಹೊರಗಡೆ ಹೊಡ್ಕೊಂಡಿರ್ತೀರ ಮೇಯಕ್ಕೆ? ಹೌದು ಸರ್, ಹೌದು ಸರ್. ಎಲ್ಲೆಲ್ಲ ಹೋಗ್ತೀರಿ? ಅಲ್ಲೇ ಕಟ್ಟೆ ಇದೆ ಸರ್, ಒಂದು ನಮ್ಮೂರಲ್ಲಿ ಮಂಗಳಾಪುರದಲ್ಲಿ, ಆ ಕಟ್ಟೆ ಹತ್ರ ಎಲ್ಲ ಬೇಕಾದಷ್ಟು ಮೇವು ಇರುತ್ತೆ ಸರ್. ಹಸಿ ಮಳೆ ಆದ್ರೆ ಚೆನ್ನಾಗಿ ಮೇವು ಬಂದ್ಬಿಡುತ್ತೆ, ಕಟ್ಟೆ ಒಳಗೆಲ್ಲ ಮೇಯ್ಕಾತವೆ ಸರ್. ಬೆಳಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತರೆಗೂ ಮೇಯಿಸ್ಬೇಕು ಸರ್? ನಾವು ಟೈಮಿಂಗ್ಸ್ ಸ್ವಲ್ಪ ಅಲ್ಲಿ ಕೆಲಸಗಳು ಇರುತ್ತಲ್ವಾ, ಎಷ್ಟೊತ್ತಿಗೆ ಬೇಕಾದ್ರೂ ಬಿಡ್ತೀವಿ ಸರ್. 1 ಗಂಟೆಗೂ ಬಿಡ್ತೀವಿ, 11 ಗಂಟೆಗೂ ಬಿಡ್ತೀವಿ, 10 ಗಂಟೆಗೂ ಬಿಡ್ತೀವಿ, ಬಿಟ್ಕೊಂಡು ಹೋಗ್ತೀವಿ. ನಿಮ್ಗೆ ಎಷ್ಟೊತ್ತಿಗೆ ಟೈಮ್ ಆಗುತ್ತೋ ಅಷ್ಟೊತ್ತಿಗೆ? ಅಷ್ಟೊತ್ತಿಗೆ ಸರ್. ಅಲ್ಲಿವರು ನಿಮ್ಮ ಬಿಡ್ತಾವ? ಇಲ್ಲ ಸರ್, ಅವೇನು ಮಾಡಲ್ಲ, ದೊಡ್ಡಿ ಒಳಗಿರ್ತಾವಲ್ವಾ, ಅವೇನು ಮಾಡಕ್ ಹೋಗಲ್ಲ ಸರ್. ಗುರಿ ಕಟ್ಟಕ್ಕೆ ಮಾಡಕ್ಕೆಲ್ಲ ಹೆಂಗ್ ಮಾಡ್ಕೊಂಡಿದ್ರೆ ವ್ಯವಸ್ಥೆ ಮಾಡಿದೀವಲ್ಲ ಸರ್, ಕೊಟ್ಟಿಗೆ ಮಾಡಿದೀವಿ, ಅದ್ರೊಳಗಡೆ ಮಲ್ಕತ್ತವೆ. ಅಂದ್ರೆ ಒಂದೇ ಕಡೆ ಮಾಡಿಲ್ಲ ಸರ್, ನಾವು ಎಲ್ಲಾ ಜಾಗದಲ್ಲೂ ಮಲ್ಕತ್ತವೆ ಸರ್. ಕೆಲವರೆಲ್ಲ ಒಂದೇ ಕಡೆ ಮಾಡಿರ್ತಾರೆ ಇಷ್ಟರೊಳಗಡೆ, ಅದ್ರೊಳಗೆ ಕಸ ಗುಡಿಸಬಹುದು. ನಮ್ಮ ಹಂಗಲ್ಲ, ಪ್ರತಿಯೊಂದು ಮನೆ ಇರ್ತವೆ, ಎಲ್ಲ ತಾಲೂಕು ಗುಡಿಸ್ಲೇಬೇಕು ಕಸ. ಆತರ ಇದೆ ಸರ್. ಮಳೆಗಾಲದಲ್ಲೆಲ್ಲ ಹೆಂಗೆ ಮೇಯಿಸೋದು ಮಾಡೋದು ಎಲ್ಲ? ಮಳೆಗಾಲದಲ್ಲಿ ಏನಿಲ್ಲ ಸರ್, ರೋಡ್ ದಡ್ನೆಲ್ಲ ಮೇವಿರುತ್ತೆ, ಬುಟ್ಕೊಂಡು ಹೋದ್ರೆ ಸಾಕು. ಕುರಿಗೆ ಸಣ್ಣ ಮೇವ್ ಆದ್ರೆ ಸಾಕಲ್ವಾ ಸರ್, ದೊಡ್ಡ ಮೇವ್ ಬೇಕಿಲ್ಲ, ರೋಡಲ್ಲೇ ಮೇದ್ ಬಿಡ್ತಾವೆ ಸರ್. ಹೌದು ಸರ್. ಒಟ್ಟಿಗೆ ಕುರಿ ಸಾಕೋದೇನು ಅಷ್ಟು ಕಷ್ಟ ಅಲ್ಲ ಅಂತೀರಾ? ಇಲ್ಲ, ನಮಗಿಲ್ಲ ಸರ್ ಕಷ್ಟ, ಮಾಡಬಹುದು ಅಷ್ಟೇನು ಕಷ್ಟ ಇಲ್ಲ. ಕಷ್ಟ ಇಲ್ಲ ಸರ್. ಏನೇನು ಅನುಕೂಲ ಕುರಿ ಸಾಕೋದ್ರಿಂದ ಸರ್? ಇನ್ನೇನ್ ಅನುಕೂಲ, ಮನೆ ಬಳಕೆಗೆ ನಮಗೆ 4 ಕಸು ಬೇಕು ಅಂದ್ರೆ 2 ಕುರಿ ಮಾಡ್ಕೊಂಡ್ರೆ ನಮ್ ಕೆಲಸಗಳು ಭಂಗಗಳು ಆಗ್ತಾವಲ್ಲ ಸರ್. ನಮ್ಗೀಗ ಏನಾರು ಒಂದ್ ದರ್ದ್ ಬಂದಿರುತ್ತೆ, 2 ಕುರಿ ಮಾರಿದ್ರೆ ನಮ್ದ ದರ್ದು ಹೊರಟೋಗುತ್ತಲ್ಲ, ಹಂಗಾಗಿ ಗೊಬ್ಬರಕ್ ಕಸ ಬೇಕಲ್ವಾ, ಹಂಗಾಗಿ 1 ವರ್ಷಕ್ಕೆ 1-2 ಲೋಡ್ ಗೊಬ್ಬರ ಆಗತ್ತೆ ಸರ್. 3 ಲೋಡ್ ಗೊಬ್ಬರ ಆಗತ್ತೆ. ಹೌದು ಸರ್. ಒಳ್ಳೆ ಗೊಬ್ಬರ ಅಲ್ವಾ ಸರ್? ಹೌದು ಸರ್. ತೋಟಕ್ಕೆ ಹಾಕಿದ್ರೆ ಫಸಲು ಚೆನ್ನಾಗಿ ಹಿಡಿಯುತ್ತೆ ಸರ್ ಮರ. ಕುರಿ ಗೊಬ್ಬರ ಯಾವ ಬಳಕೆ ಮಾಡ್ತೀರಿ ಸರ್? ಎಲ್ಲ ತೋಟಕ್ಕೂ ಮಾಡ್ತೀವಿ ಸರ್, ಹೊಲಕ್ಕೂ ಮಾಡ್ತೀವಿ ಸರ್. ಹೌದು ಸರ್. ತೋಟದಲ್ಲಿ ಏನೇನ್ ಬೆಳೆ ಇದೆ? ತೋಟದಲ್ಲಿ ಇನ್ನೇನ್ ಸರ್, ದನಿಗೆ ಶಬ್ದೆ ಚೆಲ್ತೀವಿ, ಬಾಳೆ ಹಾಕಿದೀವಿ ಸರ್, ಬಾಳೆ ಹಾಕಿದೀವಿ 100 ಬಡ, ಬಾಳಿಗೆಲ್ಲ ಹಾಕ್ತಿವಿ, ಮರದ ಬಡ್ಡಿಗೆಲ್ಲ ಹಾಕ್ತಿವಿ. ಹೌದು ಸರ್. ಮಾವು ಯಾವ ತಳಿ ಹಾಕೊಂಡಿದ್ದೀರಿ? ಮಾವು 4-5 ತರ ಇದೆ ಸರ್. ಕಸಿ ಇದೆ, ಮತ್ತೆ ಬಾದಾಮಿ ಇದೆ, ಮಲ್ಲಿಕಾಯಿ ಇದೆ, ಆಮೇಲೆ ಇನ್ನೊಂದೆರಡು ಎಂತ ಬೇರೆ ಎಂತ ಹೇಳ್ತಾರೆ ಸರ್, ಅವೆಲ್ಲ 5 ತರ ಇದೆ ಸರ್. ಬೇರೆ ಬೇರೆ ತರದ ಹಾಕೊಂಡಿದ್ದೀರ? ಯಾಕೆ ಬೇರೆ ಬೇರೆ ತರದ ಹಾಕಿದ್ರಿ? ಅದು ಸರ್ ಕೃಷಿ ಇಲಾಖೆಯಿಂದ ಕೊಟ್ಟಿದ್ರು ಅವು ಗಿಡಗಳನ್ನ ಅರಸಿಕೆರೆಯಿಂದ, ಅವಾಗ ಹಾಕಿದ್ವಿ, ಅವು ಸ್ವಲ್ಪ ಚೆನ್ನಾಗ್ಲಿಲ್ಲ ಅಂದ್ಬಿಟ್ಟು ಕಡದ್ಬಿಟ್ಟು ಮತ್ತೆ ಕಸಿ ತಂದ ಮನೆಯವರೇ ಹಾಕಿದ್ರು ಇಲ್ಲಿ ಗಡಿ ಹತ್ರದಿಂದ ಕಸಿ ಮಾಡಿರ್ತಾರಲ್ಲ ಆ ಗಿಡನ, ಆಮೇಲೆ ಅವ್ರು ಹಾಕಿರೋ ಸ್ವಲ್ಪ ಇದೆ, ಅವ್ರು ಕೊಟ್ಟಿದ್ದವು. ಇತ್ತೀಚೆಗೆ ಬಾದಾಮಿ ಹಾಕಿದ್ವಿ ಸರ್ ಇನ್ನೊಂದ್ ಸ್ವಲ್ಪ. ಹೌದು ಸರ್. ಹಂಗಾಗಿ 100 ಗಿಡ ಮಾಡಿದೀವಿ ಸರ್. ಅದ್ರೊಳಗೆ ಏನು ಬೆಳೆ ಮಾಡಕ್ ಹೋಗಲ್ಲ? ಇಲ್ಲ ಸರ್, ಬೆಳೆ ಏನು ಮಾಡಿಲ್ಲ ಸರ್. ಮಾವೆಲ್ಲ ಫಸಲಿ ಬಂದೈತಾ ಸರ್? ಹೌದು ಸರ್, ಕೊಟ್ಟಿದೀವಿ ಇವಾಗ 1.5 ಲಕ್ಷಕ್ಕೆ ಹಸನ್ ಅವ್ರು ತಗೊಂಡೋಗಿದ್ದಾರೆ, ವರ್ಷ ವರ್ಷ ಕೊಡ್ತಾ ಇರ್ತೀವಿ ಸರ್. ಅದ್ರ ಜೊತೆ ಜೋಳ ಪಾಳೆ ಏನು ಬೆಳ್ಕೊಳಕ್ ಹಾಕಲ್ಲ ಅದ್ರಲ್ಲಿ? ಹಾಕ್ಬಹುದು ಸರ್, ನಮ್ಮಲ್ಲ ತಕ್ಕುರಿ ಮೇಕೆ ತಗ್ಬಿಡು ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟವ್ರೆ ಸರ್. ಅದ್ರೊಳಕ್ಕೆ 10 ಹುಣಸೆ ಗಿಡ ಹಾಕಿದೀವಿ, ಅವು ಎಲ್ಲ ಫಸ್ಲೆಯ. ಹೌದು ಸರ್. ಹುಣಸೆ ಗಿಡದ ಫಸಲು ಬರುತ್ತೆ? ಹೌದು ಸರ್. ಹೌದು ಸರ್, ಕೊಟ್ಬಿಡ್ತೀವಿ ಸಾಬ್ರಿಗೆ, ನಮಗೊಂದ್ ಚೀಲ ಹುಣಸೆ ಹಣ್ಣು ಕೊಡ್ತಾರೆ. ಈಗ ಇದು ಮಾವು ಇದೆಯಲ್ಲ, ಮಾವು ಬೇರೆ ಬೇರೆ ತಳಿ ಹಾಕೊಳ್ಳೋದು ಒಳ್ಳೇದು, ಒಂದೇ ತರದ ಹಾಕೊಳ್ಳೋದು ಒಳ್ಳೇದು ಅಂದ್ರೆ ಸರ್? ಬೇರೆ ಬೇರೆ ತಳಿ ಇದ್ರೆ ಅಂದ್ರೆ ಅದು ಕಸಿ ಎಲ್ಲ ಬೇಗ ಬಂದ್ಬಿಡುತ್ತೆ, ಬಾದಾಮಿನೂ ಸ್ವಲ್ಪ ಬೇಗನೆ ಬರುತ್ತೆ, ನೀಲಮ್ಮು ಅವು ಇವು ಇರ್ತಾವಲ್ಲ ಸರ್, ಅವು ಸ್ವಲ್ಪ ಲೇಟ್ ಆಗಿ ಬರ್ತವೆ, 1-2 ತಿಂಗಳು ನಾವಿನ್ನು ತಿಂತಾ ಇರ್ಬೋದಲ್ಲ, ನಿಧಾನವಾಗಿ ಬಿಟ್ರೆ. ಈಗ ಬೇಗ ಹೊರಟೋಗುತ್ತೆ, ಈಗ ಬಂದಿದ್ದು ಅದು ಎರಡು ತಿಂಗಳು ಬಿಟ್ಟು ಬರುತ್ತಲ್ಲ ಸರ್, ಒಂದ್ ತಿಂಗಳು ಎರಡು ತಿಂಗಳು ತಕ್ಕಲ್ಲ ತಿಂತಾ ಇರ್ಬೋದಲ್ಲ ಅಂತ ಬೇರೆ ಬೇರೆ ಹಾಕಿದೀವಿ ಸರ್. ತಿನ್ನಕ್ಕೇನೋ ಸರಿ, ಮಾರಾಟ ಮಾಡಕ್ಕೆ ತೊಂದರೆ ಆಗೋದಿಲ್ವಾ? ಇಲ್ಲ ಇಲ್ಲ ಸರ್, ಅವ್ರು ಕುಯ್ಕೊಂಡು ಹೋಗ್ತಾರೆ ಸರ್, ಕುಯ್ಕೊಂಡು ಹೋಗ್ತಾರೆ ಸರ್. ವರ್ಷ ವರ್ಷ ಹಂಗೆ ಕೊಟ್ಬಿಡ್ತೀರಾ? ಹೌದು ಸರ್, ಹೌದು ಸರ್, ಆಗ್ಲಿ 20 ವರ್ಷದಿಂದ ಕೊಡ್ತಾನೆ ಇದೀವಿ ಸರ್. ಹೌದ್ ಸರ್. ಈಗ ವರ್ಷ ವರ್ಷ ಒಂದೇ ಬೇರೆ ಕೊಡ್ತಾರೋ ಇಲ್ಲ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಹಂಗೆ? ಇಲ್ಲ ಸರ್, ಮರ ಬಿಟ್ಟಂಗೆ. ಈಗ ವ್ಯಾಪಾರ ಹೂ ಆದ್ಮೇಲೆ ಮಾಡ್ತೀರಾ ಸರ್? ಹೌದು ಸರ್. ಹೂ ನೋಡ್ಕೊಂಡು ವ್ಯಾಪಾರ ಮಾಡ್ತಾರ ಅವ್ರು? ಹೌದು ಸರ್. ಹೂ ಚೆನ್ನಾಗಿತ್ತು ಅಂತ ಅಂತಂದ್ರೆ ಜಾಸ್ತಿ ಸಿಗುತ್ತೆ, ಮಾಡ್ಕೋತಾರೆ, ಅವ್ರಿಗೆ ಗೊತ್ತಾಗತ್ತೆ ಸರ್. ಹಂಗ ವ್ಯವಸ್ಥೆ ಹೊಡ್ಕೊಂಡು ರೆಡಿ ಮಾಡ್ಕೋತಾರೆ, ಇಷ್ಟು ಅಂತ ಮಾತು ಮುಗಿಸ್ತಾರೆ ಸರ್. ಹೌದು ಸರ್. ದುಡ್ಡು ಮೊದ್ಲೇ ಕೊಡ್ತಾರ ಹೆಂಗೆ? ಮೊದ್ಲೇ ಕೊಟ್ಬಿಡ್ತಾರೆ ಸರ್. ಪೂರ್ತಿ? ಹೌದು ಸರ್, ಮೊದ್ಲೇ ಕೊಡ್ತಾರೆ. ಇನ್ನುಳಿದಂತೆ ಅವರೇ ಎಲ್ಲ ಕಾವಲು ಪಾವಲು ಮಾಡ್ಕೊಂಡು ಹಣ್ಣೆಲ್ಲ ಕುಯ್ಕೊಂಡು ಅವರೇ ಮಾರಾಟ ಮಾಡ್ತಾರೆ. ಅವರು ನಮ್ಗೆ ಹಣ್ಣು ಕುಯ್ಕೊಡ್ತಾರೆ, ಅವ್ರ ಪಾಡಿಗೆ ಅವ್ರು ಕುಯ್ಕೊಂಡು ಹೋಗ್ತಾರೆ ಸರ್. ನಾವಿಷ್ಟು ಹಣ್ಣು ಅಂತ ಮಾತಾಡಿರ್ತೀವಿ, ಅಷ್ಟು ಹಣ್ಣು ನಮಗೆ ಕೊಟ್ಬಿಟ್ಟು ಅವ್ರದ್ದು ಅವ್ರು ಕುಯ್ಕೊಂಡು ಹೋಗ್ತಾರೆ ಸರ್. ಇಷ್ಟು ವರ್ಷ ಮಾತಾಡಿ ಕೊಟ್ಬಿಡ್ತೀವಲ್ವಾ, ಅಷ್ಟು ವರ್ಷ ಕುಯ್ಕೊಂಡು ಹೋಗ್ತಾರೆ ಸರ್. ಎಷ್ಟು ಹಣ್ಣು ಕೊಡ್ತಾರೆ ನಿಮ್ಗೆ? ನಮಗೆ 1000 ಹಣ್ಣು ಕೊಡ್ತಾರೆ ಸರ್. 1000 ಹಣ್ಣು ಕೊಡ್ತಾರೆ? 1000 ಅವ್ರು ಕೊಯ್ಲು ಮಾಡ್ದಂಗೆ ಮಾಡ್ದಂಗೆ ಕೊಡ್ತಾರೆ? ಹೌದು ಸರ್. ನಿಮಗೆ ಮನೆಗೆ ಬಳಕೆಗೆ ಆಗುತ್ತಲ್ವಾ? ಹೌದು ಸರ್, ಆಗುತ್ತೆ. ಇಲ್ಲ ಮಾರಾಟ ಮಾಡ್ತೀರಾ ಅದನ್ನು? ಇಲ್ಲ ಸರ್, ಇಲ್ಲ ಸರ್, ನಮ್ಮ ಅದೇ ಅಣ್ಣ ತಮ್ಮಂದಿರಲ್ಲ ಅಪರಾಜನ ಅಂದ್ಮೇಲೆ ಸರ್, ಅವ್ರಿಗೆಲ್ಲ ಒಂದ್ 50 ಐವತ್ತು ಅಂದ್ರೆ ಅಲ್ಲೇ ಮುಗ್ದೋಗುತ್ತೆ ಸರ್. ಎಲ್ಲರಿಗೂ ಹೋಗಿ ಕೊಟ್ಟು ಬಂದ್ಬಿಡ್ತೀರಿ ಸರ್. ಅದೇ ಹಂಚಿ ತಿಂದ್ರೆ ಒಳ್ಳೇದು ಅಂತ ಹೇಳಿ ಅಂತಾರೆ, ಹಂಗಾಗಿ ಹಂಚ್ಕೊಂಡು ತಿನ್ನೋದ್ರಲ್ಲೇ ಸುಖ. ಅದು ಜೊತೆಲಿ ಹುಟ್ಟಿದಿವಲ್ವಾ, ಎಲ್ರಿಗೂ ಕೊಟ್ಬಿಡ್ತೀವಿ ಸರ್. ಅವರು ಏನಾದ್ರು ತಂದ್ಕೊಡ್ತಾರ ನಿಮ್ಗೆ? ಹೌದು ಸರ್. ಅವ್ರೇನ್ ತಂದ್ಕೊಡ್ತಾರೆ? ಇಲ್ವೆ ಅವರು ನಾವು ಮನೇಲಿ ಏನ್ ಬೆಳೆದಿರ್ತಾರೆ ಅದೆಲ್ಲ ಕೊಡ್ತಾರೆ ಸರ್, ನಮಗೆ ಇಲ್ದೇ ಇರ ಅಂತದನ್ನ ಅವರು ಕೊಡ್ತಾರೆ ಸರ್. ಹೌದು ಸರ್, ಕೊರೋನಾ ಟೈಮಲ್ಲಿ ಮರ ಎಲ್ಲ ಹೋಗ್ಬಿಟ್ಟು ಸರ್, ತೆಂಗಿನ ಮರ, ಅವಾಗ ನಮಗೆ ಸಾರಿ ಒಡಿಯಕ್ಕೂ ಕಾಯಿ ಇಲ್ದಂಗಾಯ್ತು ಸರ್. ಅವಾಗ ನಮ್ಮ ಅಕ್ಕ ಒಗ್ರೇಳಿ ಕೊಟ್ಟಿದೀವಿ ಅಲ್ಲೇ ಉದಯಪುರತ, ಅವ್ರು ನಮ್ಮ ಅಕ್ಕ ಅವರು ತುಂಬಾ ಕಾಯಿ ಕೊಟ್ರು ಸರ್. ವರ್ಷ ನಮಗೆ ಕಾಯಿ ಇಲ್ಲ ಅನ್ನೋದೇ ಕಾಣ್ ಬರ್ಲಿಲ್ಲ, ಆಧಾರ ಕಾಯಿ ತಂದು ಕೊಟ್ರು. ಅವಾಗ ನಮ್ಮ ಮಗನ್ಗೆ ಹಂಗಂದೆ, ಮಗ ಎಲ್ಲ ಛತ್ರಿನೇ ಬಿದ್ದೋಗ್ಬಿಡ್ತು ಸರ್, ಒಂದ್ 40 ಗಿಡ. ಅವಾಗ ನಮ್ಮ ಮಗಂಗ್ ಹಂಗಂದೆ, ಮರದ ಬಡ್ಡಿಗೆ ತಂದು ಒಂಚೂರು ನೀರ್ ಬಿಡ್ಸಪ್ಪ, ಜೀವ ಬದಿಕೇನ್ರಿ, ಆಮೇಲೆ ತೀರ ಬಿಡ್ತವೆ ದೇವ್ರ ಭಗವಂತ ಕಂಡ್ಬಿಟ್ರೆ ಅಂತ ಅಂದೆ ಸರ್. ಹಂಗಾಗಿ ಮಗ ಒಂಚೂರು ಮರಕ್ಕೆ ನೀರ್ ಬಿಡಿಸ್ಬಿಟ್ಟ ಟ್ಯಾಂಕರ್ ತಂದು, ಅವಾಗ ಜೀವ ಉಳ್ಕೊಂಡ್ಬಿಟ್ಟ ಒಂದಷ್ಟು ಗಿಡ ಸರ್. ಇವಾಗ ಆಗ್ತವೆ ಕಾಯಿ, ಅದು ಹೋದ್ವಲ್ಲ ಅವಕ್ಕೆಲ್ಲ ಸೊಸಿ ಹಾಕಿದ್ವಿ ಸರ್, ಅವೆಲ್ಲ ಎತ್ಕೊಂಡವೆ ಸರ್. ಯಾಕೆ ತೊಂದ್ರೆ ಆಯ್ತು, ಯಾಕೆ ಹೋದವು? ಕೊರೋನಾ ಬಂತಲ್ಲ ಸರ್ ಅವಾಗ, ಅವಾಗ ಮಳೆ ಏಟ್ ಕೊಡ್ತು ನೋಡಿ 2 ವರ್ಷ. ಅವಾಗ ನಮ್ಮ ಒಬ್ಬರವೇ ಬಿದ್ದಿಲ್ಲ, ಊರೆಲ್ಲರವು ಬಿದ್ದು ಸರ್. ಹೌದು ಸರ್. ಹಂಗಾಗಿ ನಿಮ್ಮ ಸುಮಾರು 40 ಗಿಡ ಹೋದ ಸಾರಿಗೂ ಕಾಯಿಲ್ದಂಗೆ ಆಗಿತ್ತು ಸರ್. ಹೌದು ಸರ್. ಏನಾದ್ರು ಪರಿಹಾರ ಸಿಕ್ತಾ ಅದಕ್ಕೆ? ಇಲ್ಲ ಸರ್, ಅದ ಎಲ್ಲ ಏನು ಯಾರು ಬಂದೇನು ಇದು ಮಾಡ್ಲಿಲ್ಲ ಪರಿಹಾರಕ್ಕೆ, ಎಲ್ಲಾರು ಬಿದ್ವಲ್ಲ ಹಂಗಾಗಿ ಎಲ್ಲರೂ ಸುಮ್ಕಾದ್ರು ಸರ್. ಹೌದು ಸರ್. ಹಂಗಾಗಿ ಕೊಡೋದು ತಗೊಳ್ಳೋದು ಇದ್ದೇ ಇರ್ತದೆ. ಹೌದು ಸರ್, ಹೌದು ಸರ್. ನೀವು ಬೆಳೆದಿದ್ದು ತಗೊಂಡೋಗಿ ನೀವು ಕೊಡ್ತೀರ ನಿಮ್ಮ ಅಣ್ಣ ತಮ್ಮದಿರಿಗೆ, ಅಕ್ಕತಂಗಿರಿಗೆ, ಅವ್ರು ಬೆಳೆದಿದ್ದು ನಿಮಗೆ ತಂದು ಕೊಡ್ತಾರೆ, ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಈಗ ಕುರಿ ಯಾವ ಟೈಮಲ್ಲಿ ಮಾರಾಟ ಮಾಡ್ತೀರಿ? ಕುರಿ ಸರ್, ಅದು ಒಂದು ಕುಯ್ಕೆ ಒಂದ್ 20 ಕೆಜಿ 30 ಕೆಜಿ ಬರುತ್ತಲ್ಲ ಸರ್, ಅಂತ ಟೈಮಲ್ಲಿ ಕೊಡ್ತಾರೆ ಸರ್. ಒಂದೊಂದ್ ಸರಿ ನಮ್ಮನೆಯವರು ಜಾಸ್ತಿ ಆಗ್ಬಿಟ್ರೆ ಫಲ ಅಂತ ಕೊಡ್ತಾರೆ ಸರ್. ಫಲ ಅಂದ್ರೆ 3 ತಿಂಗಳು 6 ತಿಂಗಳು ಮರಿನ ಒಟ್ಟಿಗೆ ಒಂದೊತ್ತು ಕೊಟ್ಬಿಡ್ತಾರೆ ಸರ್. ಹೌದು ಸರ್. ಒಂದೊತ್ತು ಮರಿ ತಗೊಂಡೋಗಿ ಕೊಟ್ಬಿಡೋದು, ಇಲ್ಲೇ ಬಂದು ತುಂಬಿಕೊಂಡೋತಾರೆ ಸರ್. ಈಗ ಮರಿ ಮಾರಾಟ ಮಾಡಿದ್ರೆ ಎಷ್ಟು ಸಿಗುತ್ತೆ ದುಡ್ಡು? ಕೊಡ್ತಾರೆ ಸರ್ ಒಂದೊಂದ್ ಸರಿ ಒಂದ್ 7,000-7,800 ಹಿಂಗ್ ಕೊಡ್ತಾರೆ ಸರ್. ಒಂದೊಂದ್ ಮರಿಯ ಎಷ್ಟು ತೂಕ ಬರ್ತಾ ಇರ್ತವೆ? ಅವೊಂದ್ 10 ಕೆಜಿ ಬರ್ಬೋದು ಸರ್. 10 ಕೆಜಿ ಬರ್ಬೋದು. ಸಾಕಾಣಿಕೆ ಮಾಡ ಅಂತ ತಗೊಂಡೋಗ್ತಾರೆ? ತಗೊಂಡೋಗ್ತಾರೆ ಸರ್. ಅದ್ ಏನ್ ಮಾಡ್ತಾರ ಒಟ್ಟು ತಗೊಂಡೋಗ್ತಾರೆ ಫಲ ಅಂತ. ಹೌದು ಸರ್. ಈಗ 20-30 ಕೆಜಿ ಬಂದಿದ್ದು ಮಾರಾಟ ಮಾಡ್ತೀವಿ ಅಂತ ಅಂತ ಅಂದ್ರಲ್ಲ, 20-30 ಕೆಜಿ ಬರಬೇಕು ಅಂತ ಅಂದ್ರೆ ಎಷ್ಟು ತಿಂಗಳು ಸಾಕಾಣಿಕೆ ಮಾಡಬೇಕು? 1 ವರ್ಷ ಬೇಕು ಸರ್. 1 ವರ್ಷ ಬೇಕು. 20-30 ಕೆಜಿ ಬಂದ್ಬಿಡುತ್ತೆ. ನಿಮಗೆ ಬೇಕಾದಾಗ ಮಾರಾಟ ಮಾಡ್ತಾರೋ ಅಥವಾ ಇಂತಿಂತ ಸೀಸನ್ ಅಂತ ನೋಡ್ಕೊಂಡು ಮಾರಾಟ ಮಾಡ್ತಾರೆ ಸರ್? ಅವು ಒಂದು ಕುಯ್ಯಕ್ಕೆ ಅಂತ ಬಂದೈತಿ ಅಂತ ಗೊತ್ತಾದಾಗ ಕೊಟ್ಬಿಡ್ತಾರೆ ಸರ್. ಇಲ್ಲೇ ಮನೆತಕ್ಕೆ ಬಂದು ತಗೊಂಡೋಯ್ತಾರ ಸರ್? ಬರ್ತಾರೆ. ಹೆಂಗ್ ತಗೋತಾರೆ ಒಂದೊಂದು ಕುರಿಯ? ತಗತ್ತಾರೆ ಸರ್ ಒಂದ್ 15,000-16,000-18,000 ಹಿಂಗೆ ತೂಕ ಬಂದಂಗೆ ಸರ್. ತೂಕ ಬಂದ ತೂಕ ಹೆಂಗ್ ಬರುತ್ತೋ ಹಂಗೆ ತೂಕ ಮಾಡಿ ಕೊಡ್ತಾರ ಇಲ್ಲ ಸುಮ್ನೆ ಹಂಗೆ ಅಂದಾಜಲ್ಲಿ ಎತ್ತ ನೋಡು? ಗೊತ್ತಾಗತ್ತೆ ಸರ್, ಆವರೇಜ್ ಗೊತ್ತಾಗತ್ತೆ, ಹಂಗೆ ಕೊಟ್ಬಿಡ್ತಾರೆ. ಒಂದಿಷ್ಟು ತೂಕ ಬರ್ಬೋದು ಅಂತ ಗೊತ್ತಾಗುತ್ತೆ, ಅಷ್ಟಕ್ಕೆ ಲೆಕ್ಕ ಮಾಡ್ಕೊಂಡು ಕೊಟ್ಬಿಡ್ದು ಸರ್. ಸಂತೆಗೆ ಹೊಡಿತೀರ? ಹೌದು ಸರ್, ಸಂತೆಗೆ ಹೊಡಿತೀವಿ. ಸಂತೆಗೆ ಅಂದ್ರೆ ಇಲ್ಲಿ ಯಾರೋ ಬರ್ಲಿಲ್ಲ ಅಂತ ಅಲ್ಲಿ ತಗೊಂಡೋಯ್ತಾರ? ಹಿಂಗೆ ಹೌದು ಸರ್, ಒಂದ್ 20 ದಿವಸ ಆಯ್ತು ಸರ್, 2 ತಾಂಡೆ ಕೊಟ್ಬಂದ್ರು ಸರ್, 33,000. ವರ್ಷದೊಳಗಡೆ ಮಾರಾಟ ಮಾಡೋದು ಒಳ್ಳೇದೋ ಜಾತಿ ದಿವಸ ಸಾಕಾಣಿಕೆ ಮಾಡೋದು ಅದರಿಂದ ಪ್ರಯೋಜನ ಇಲ್ಲ ಸರ್. ಅದಷ್ಟೇ ತೂಕ, ಇನ್ ನಾವು ಎರಡು ವರ್ಷ ಇಟ್ಕೊಂಡ್ರು ಅಷ್ಟೇ ಇರುತ್ತೆ. ಕೊಟ್ಟು ದುಡ್ಡು ಮಾಡೋದ್ರಿಂದ ಅನುಕೂಲ ಇರುತ್ತೆ ಸರ್. ಇವಾಗ ಅದನ್ನೇ ಸಾಕ ವರ್ಷವೆಲ್ಲ ಸಾಕೇನು, ಎರಡು ವರ್ಷ ಸಾಕಿದ್ರು ಅಷ್ಟೇ ಇರುತ್ತಲ್ವಾ. ಹಂಗಾಗಿ ಕೊಟ್ರೆ ದುಡ್ಡು ಆಗತ್ತಲ್ವಾ, ದುಡ್ಡು ಅದೇ ದುಡ್ಡು ಯಾರಿಗಾದ್ರು ಏನಾದ್ರು ಒಂದು ಇನ್ವೆಸ್ಟ್ ಮಾಡ್ಕೊಂಡ್ರೆ ದುಡ್ಡು ಬೆಳೆಯುತ್ತಲ್ವಾ. ಹೌದು ಸರ್. ಹಂಗಾಗಿ ಒಂದು ವರ್ಷದೊಳಗೆ ಮಾರಾಟ ಮಾಡ್ಬಿಡ್ತೀರಿ. ಈಗ ಸುಮಾರು 100 ಕುರಿ ಆಗಿತ್ತು ಅಂತ ಅಂತ ಅಂದ್ರಲ್ಲ, ಎಷ್ಟು ತಗೊಂಡಂಗ ಆಯ್ತು ನೀವೀಗ ದುಡ್ಡು, ಎಷ್ಟು ಸಂಪಾದನೆ ಮಾಡ್ದಂಗ ಆಯ್ತು? ಅದು ಏನ್ ಲೆಕ್ಕ ಇಲ್ಲ ಸರ್, ಆಗಿದೆ ಅನ್ಸುತ್ತೆ ಸರ್, ಅದು ಲೆಕ್ಕ ಏನ್ ಇಟ್ಟಿಲ್ಲ ನಾವು. ಸುಮಾರು ಆಗಿದೆ, ಒಂದೊಂದ್ ಸರಿ ಒಂದೊಂದು 1 ಲಕ್ಷಕ್ಕೆ 1.5 ಲಕ್ಷಕ್ಕೆ ಕೊಟ್ಬಿಡ್ತಾರೆ. ಹಂಗಾಗಿ ಒಂದೆರಡು ಸರಿ ಕೊಟ್ಟಿದ್ದಾರೆ, ಆಗಿದೆ ಅನ್ಸುತ್ತೆ ಸರ್. ನೋಡಿ ಈಗ ಅಕ್ಕ ನಿಮ್ ಅಕ್ಕ ಕೊಟ್ಟಿದ್ದು ಕುರಿ ಅಲ್ವಾ, ಅದರಲ್ಲಿ ಇಷ್ಟೆಲ್ಲ ಶ್ರದ್ಧೆಯಿಂದ ಮಾಡಿದ್ರಿ ಸರ್. ನಿಮ್ ಅಕ್ಕರ ಮನೆಗೂ ಕುರಿಗಿರಿ ಕೊಟ್ರ? ಇವಾಗ ಕೊಡ್ತೀನಿ ಅಂದ್ರೆ ಬೇಡ ಅಂತಾರೆ ಸರ್ ಅವರು. ನಾನು ಕುಯ್ಕೊಂತೀನಿ ಒಂದೆರಡು ಕೊಡ್ತೀನಿ ಹಿಂದೆ, ಬೇಡ ಬೇಡ ಅಂತ ಆದ್ರು. ಇವಾಗ ನಾಮಕರಣ ಮಾಡಿದ್ರು, ತರಕೋಬೇಡಿ ಇವನೇ ಎರಡು ಕೊಡ್ತೀನಿ ಹಿಂದೆ, ಬೇಡ ಸಂದ್ರೆ ಅವೇನ್ ಬೇಡ ವಾತಂತಾರೆ ಅಂದ್ರು. ಅವರು ಚೆನ್ನಾಗಿದ್ದಾರೆ ಸರ್, ನಮ್ಮ ಅಕ್ಕಾರ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಒಬ್ಬ ಮಗ ಮಿಲಿಟರಿಲಿ ಇದ್ದಾರೆ, ಅವರು ಡೆಲ್ಲಿಲಿ ಇದ್ದಾರೆ. ಇನ್ನೊಬ್ಬ ಮಗ ಇಂಜಿನಿಯರ್, ಎರಡನೇ ಮಗ, ಅವ್ರು ಬೆಂಗಳೂರಾಗಿದ್ದಾರೆ. ಇನ್ನೊಬ್ಬ ಮಗ MBA ಮಾಡ್ಕೊಂಡು ಅವ್ರ ಕಂಪ್ನಿಲಿ ಇದಾರೆ. ಅವ್ರು ಒಳ್ಳೊಳ್ಳೆ ಸ್ಯಾಲ್ರಿ, ಇವನ್ನ ನೀನು ಮಾಡ್ಕೊಳ್ಳ ಆಂಟಿ ಅಂತಾರೆ. ಕೊಟ್ರು ಅಷ್ಟೇ ನಿಮ್ಮ ಅಕ್ಕ ಇಸ್ಕೊಂಡಿಲ್ಲ ಇನ್ನು ಸರ್, ಇಸ್ಕೊಂಡಿಲ್ಲ. ನೀವು ಯಾವಾಗ್ಲೂ ಕೊಡಕ್ಕೆ ರೆಡಿ ಇದೀರಿ ಸರ್? ನಾ ಕೊಡ್ಬೇಕು ಅಂತಲ್ಲ, ಮಟನ್ ಅರ ಕೂತ್ ಕೊಟ್ಬರ್ರ ಮಗ ಅಂತೀನಿ. ತಿನ್ನಕಾರ ತಿನ್ಲಿ, ಕೊಟ್ಟಿದ್ ಕಾರು ಒಂದ್ ಧರ್ಮ ಬಿಡುವ ಅಂತೀನಿ. ಅವರು ಇಸ್ಕೊಳಕ್ ಪ್ರಯತ್ನ ಪಡಕಲ್ಲ. ಏನ್ ಮಾಡ್ತೀರ ಇವಾಗ ಜಾತ್ರೆ, ಇವಾಗ ಒಂದಿಷ್ಟು ಕೊಟ್ಕಳ್ಸನ್ ಮಾಟನ ಅಂತ ಸುಮ್ನಿದ್ದೀನಿ ಸರ್. ಎಮ್ಮೆ ಎಷ್ಟು ಸಾಕೊಂಡಿದ್ದೀರಿ? ಎಮ್ಮೆ ಸರ್ 3 ಸರ್. 3 ಎಮ್ಮೆ ಅವೆ. 4-5 ಕೊಟ್ವಿ, ನಮ್ ತಾಯಿ ಮನೆಗೆ ಹೊಡೆದಿದ್ರು ಸರ್. ಒಡುಳ್ಳಿ ಹೆಣ್ಮಕ್ಳಿಗೆ ಹೊಡಿತಾರಲ್ಲ, ಅದನ್ನ ಹೊಡೆದಿದ್ರು. ಅದ್ರ ಒಂದ್ರಲ್ಲೇ ಒಂದ್ 10 ಎಮ್ಮೆ ಆಗಿದಾರೆ ಸರ್. ಹೌದು ಸರ್. ಒಟ್ಟಿಗೆ ಏನ್ ಕೊಟ್ರು? ಒಂದ್ ಕೊಟ್ರೆ 10-100 ಮಾಡ್ತೀರಿ? ಹೌದ್ ಸರ್, ಹೌದ್ ಸರ್. ಮಾರ ಕೊಡಾಡ್ತಾರ ನಮ್ಮ ಯಜಮಾನ್ರು, ನಾನ್ ಮಾರಕ್ ಅವಕಾಶ ಕೊಡಕಲ್ಲ ಸರ್. ಹೌದ್ ಸರ್. ಎಷ್ಟೇ ವರ್ಷದಲ್ಲಿ ಹೊಡೆದಿದ್ರು ಎಮ್ಮೆ? ಈ ಎಮ್ಮೆ ಸರ್ ಇಲ್ಲ, ನೀವು ಮದುವೆದಾಗಲೇ ಕೊಟ್ಟಿದ್ದ? ಇಲ್ಲ ಇಲ್ಲ ಸರ್, ಅವಾಗ ಆಡ್ ಕೊಟ್ಟಿದ್ರು. ಅವು ಆಡು ತುಂಬಾ ಚೆನ್ನಾಗಿ ಬೆಳೆದಿದ್ದು ಸರ್, ಒಂದ್ 20 ಆಡ ಆಯ್ದು. ಹೌದ್ ಸರ್. ಆಡು ಒಂದೇ ಒಂದ್ ಕೊಟ್ಟಿದ್ರು, ಒಂದ್ರಲ್ಲಿ ಒಂದ್ 25 ಆಡ ಆಯ್ದು ಸರ್. 3 ವರ್ಷಕ್ಕೆ, 3 ವರ್ಷದಕ್ಕೆ ಅಷ್ಟ ಆಯ್ದು. 3 ಮರಿ ಹಾಕವು ಅವು ಆಡುಗಳು. ಅವು ನಮ್ಮಅಮ್ಮ ನಮ್ಮ ಅತ್ತೆ ನಮ್ಮ ಯಜಮಾನ್ರು ಜಗಳಾಡ್ಕೊಬಿಟ್ಟು ಸಂತೆ ತಾಂಡ ಒಂದೇ ಸರಿ ಮಾರಿ ಬಂದ್ಬಿಟ್ರು ಸರ್. ಹೌದ್ ಸರ್. ಯಾಕೆ ತೊಂದ್ರೆ ಕೊಡ್ತಾ ಇದ್ವಾ? ಕಾಯಕಲ್ಲ ಇವರೆಲ್ಲ, ಕಾಯರ್ ಯಾರು ಇಲ್ಲ ಅಂತ ಸರ್. ಇವ್ರ ಅತ್ಲ ಇತ್ಲ ಹೋತಾರೆ, ನಾವ್ ಕಾಯ್ಬೇಕು ಅಂದ್ಕೊಂಡು ಇದ್ ಮಾಡ್ಕೊಂಡು ಜಗಳ ಮಾಡಿಬಿಟ್ಟಾರೆ. ನಮ್ಮ ಯಜಮಾನ್ರು ನಾನು ಊರಾಗಿದ್ದೆ, ತಾಂಡಾಯ್ಬಿಟ್ಟು ಮಾರಿಬಿಟ್ಟಿದ್ರು ಸರ್. ಇವಾಗ ಎಮ್ಮೆನು ನಮ್ಮ ಊರಲ್ಲಿ ಹೊಡ್ಕೊಟ್ಟಿದ್ದೇ ಸರ್, ಅವು ಒಂದ್ 10 ಎಮ್ಮೆ ಆಗಿದಾವೆ ಸರ್. ಎಮ್ಮೆ ನೀವೇ ನೋಡ್ಕೋತೀರಿ? ಹೌದ್ ಸರ್. ಎಮ್ಮೆ ಹಾಲು ಗಟ್ಟಿ ಅಲ್ವಾ ಸರ್? ತುಂಬಾ ಗಟ್ಟಿ, ಬೆಣ್ಣೆ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ದನಕರುಗಳು ಸಾಕಂಡಿಲ್ಲ ಇದ್ದು ಸರ್? ಇಷ್ಟು ದಿನ ಇವ್ರಿಗೂ ಒಂದ್ ನಾವು 5-6 ಹಸ ಕಟ್ಕೊಂಡಿದ್ವಿ. ಕರಿವೋ ಕೈಲೇ ಈ ಕೈ ಎಲ್ಲ ನೋವು ಅಂತ ಹೇಳಿ ಇದ್ ಮಾಡ್ತಿದ್ವಲ್ಲ, ಮಕ್ಳುಗಳು ಮಾರಿಸ್ಬಿಟ್ರು ಸರ್. ಮಾರಿಸ್ರು, ಬೇಡ ಕಣಮ್ಮ ಇನ್ನು ಕರಿಯಕ್ ಹೋಗ್ಬೇಡ, ಸುಮ್ನೆ ಎಷ್ಟಾಗತ್ತ ಅಷ್ಟು ಕುರಿ ಬೇಡ ಅಂತ ಅಂತಾರೆ ಸರ್ ರೈತರಾಗಿ. ಮೈಲಿ ಕೂತ್ಕೊಳಕ್ ಆಗತ್ತ ಅಂತ ನಾನ್ ಬೇಡ ಸುಮ್ನಿರಪ್ಪ, ನಾವೀಗ ಅಂತ ಏನ್ ಕೂತ್ಕೊಂಡು ಸಂಜೆ ಎಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡಕ್ ಆಗಲ್ಲ, ಒಂದೊಂದಲ್ಲಿ ತೋಟ ತಬ್ಬಿಡ್ಕೊಂಡು ಕೂತ್ಕೊಂಡ್ ಬರಕ್ ಸಾಯಂಕಾಲದತ್ತಿ ಬರಕ್ಕೆ ಏನ್ ಸಂಕಟ, ಮನೆ ಕೆಲಸ ಮಾಡ್ಕೊಂಡು ಅಂತ ನಾನು ಮಾರಕ್ ಅವಕಾಶ ಕೊಡ್ತಿಲ್ಲ ಸರ್. ಇರ್ಬೇಕು ಅಂತ ಹೇಳಿ. ಹೌದ್ ಸರ್. ಅಲ್ವಾ, ಅವಿದ್ರೆ ನಿಮ್ಗೆ ಏನೋ ಒಂಥರ ಮನ್ ತುಂಬಾ ಜನ ಇದ್ದಂಗೆ ಇದ್ರೆ ವಾರದಲ್ಲಿ ಒಂದ್ 3,000 ಹಿಂಗೆ ದುಡ್ಡಾಗತ್ತೆ ಸರ್. ಬೆಣ್ಣೆಲಿ ಬೆಣ್ಣೆ ಆಗತ್ತೆ ಒಂದ್ ವಾರ ಒಂದ್ 10 ಸೇರ್. ಹಂಗಾಗಿ ಈಗ ದುಡ್ಡು ನಮಗೆ ಒಂದ್ ಬಂಗ ಆಗತ್ತಲ್ಲ, ಏನು ಈಗ ಅವ್ರನ್ನೇ ಕೇಳ್ಬೇಕಲ್ಲ ಮಕ್ಕಳನ್ನ, ಏನ್ ಮಾಡ್ತೀರಾ ಅವ್ರು? ಈಗ ನಾವು 1,000 ಕೇಳಿದ್ರೆ 500 ಕೊಡ್ತಾರೆ, ನಮ್ ಖರ್ಚಿಗೆ ಆಗತ್ತಾ? ನಮ್ ಖರ್ಚು ನಮ್ ಕೈ ತೇಕೊಂಡ್ ನಮ್ ಬಾಯಿ ಬಿಡ್ಕೋಬೇಕು ಅಂತ ನಂದ ಇದು ಸರ್. ಹೌದ್ ಸರ್. ಹಂಗಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ಇರ್ಲಿ ಅಂತ ಸರ್. ಬೆಣ್ಣೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಮಾಡ್ತೀನಿ ಸರ್, ಎಮ್ಮೆ ಇದ್ದಾಗಿಂದಾನು ಮಾಡ್ತಿದ್ದೀನಿ ಸರ್. ನಾನು ಇಲ್ಲೇ ಕೊಡಕಲ್ಲ, ಬೇರೆ ಬೇರೆ ಕಡೆ ಎಲ್ಲ ತಗೊಂಡು ಹೋಗ್ತೀನಿ ಸರ್. ಯಾವ ಊರ್ಗ ಹೋಗ್ತೀರಿ ಹೇಳಿ? ಹೋಗ್ತೀನಿ ಸರ್, ಆಲೂರ್ ಕೊಟ್ಬತ್ತೀನಿ, ಅರಕಲಗೋಡ್ ಹೋಗ್ತೀನಿ, ಮಾಸ್ಲೇವಸಳ್ಳಿ ಹೋಗ್ತೀನಿ, ಅಲ್ಲಿ ತುಂಬಾ ದೂರಕ್ಕೆ ಹೋಗಿ ತಗೊಂಡು ಕೊಟ್ಬತ್ತೀನಿ ಸರ್. ಅಲ್ಲಿ ರೇಟ್ ಜಾಸ್ತಿ, ಇಲ್ಲಿಗಿಂತಲೂ ಅಲ್ಲಿ ರೇಟ್ ಜಾಸ್ತಿ ಇದೆ ಸರ್. ಹೌದು ಸರ್. ಇಲ್ಲಿ ಈಗ ಒಂದು ವಾರಕ್ಕೆ ಎಷ್ಟು ಉಂಡೆ ಬೆಣ್ಣೆ ಮಾಡ್ತೀರಿ ಸರ್? 12-15 ತಕ್ಕಲು ಆಗಿದೆ ಸರ್. ಹೌದು ಸರ್, ಆಗಿದೆ. ಅಂದ್ರೆ ನಮ್ಮ ಎಮ್ಮೆ ಬೆಣ್ಣೆ ಚೆನ್ನಾಗಿ ಬರ್ತವೆ ಸರ್. ಒಳ್ಳೆ ಬೆಣ್ಣೆ ಬರಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಏನಿಲ್ಲ ಸರ್, ಅಕ್ಕಿ ಇದು ಪಾಲಿಸ್ ತೌಡಿರುತ್ತಲ್ಲ ಅದನ್ನ ಹಾಕಿದ್ರೆ ಮುಸ್ರೆಗೆ ಗಟ್ಟಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಅಷ್ಟೇ ಮೇವು ಸರ್, ಅಷ್ಟೇ. ನಾವೇನ್ ಹಂಗೇನು ಕ್ರಮವಾಗಿ ಅದಾಕ್ಬೇಕು ಇದಾಕ್ಬೇಕು ಅದೆಲ್ಲ ಏನು ಹಾಕಲ್ಲ ಸರ್, ಮೇಯ್ಕೊಂಬತ್ತವೆ ಅಷ್ಟೇ ಸರ್. ಮೇವು ಮೇಯ್ದಿದ್ದೆ ಅಷ್ಟೇ. ನಮ್ಮನೇರ ಹಂಗಾರೆ ಅದೆಲ್ಲ ಹಾಕಿ ಕರಿಯೋದಾರೆ ಮಾಡ ಕರಿಬೇಕು, ಅದಕ್ಕೆ ಅರ್ಧ ಹೋಗುತ್ತೆ ಅಂತ ಹಿಂಗ ಆಡ್ತಾರೆ ಸರ್. ಕೊಟ್ಟಷ್ಟು ಕೊಡ್ಲಿ ಸಾಕು, ಅದ್ ಕೊಟ್ಟಿದ್ದೆ ಅಂತ ಹಿಂಗ ಆಡ್ತಾರೆ ಸರ್. ಅಂದ್ರೆ ಚೆನ್ನಾಗಿ ಕೊಡ್ತಾವ ಹಾಲು, ಚೆನ್ನಾಗಿ ಕೊಡ್ತಾವೆ ಸರ್. ಮೂರ್ ಲೀಟರ್ ಹಾಲು ಕೊಡ್ತಾವೆ, ಮೂರ್ ಲೀಟರ್ ಹಾಲು ಕೊಡ್ತಾವೆ. ಅದು ಚೆನ್ನಾಗಿ ಕಾಯಿಸಿ ಮೊಸರು ಮಾಡಿ ಆಮೇಲೆ ಬೆಣ್ಣೆ ತೆಗಿತೀವಿ ಸರ್. ಹೌದು ಸರ್, ಕಾಯಿಸ್ತೀವಿ. ಅವಾಗೆಲ್ಲ ಒಲೆಯಲ್ಲಿ ಕಾಯಿಸ್ತಿದ್ವಿ ಸರ್. ಕಣ್ಣು ಕಳ್ಕತ್ತೀಯ ನೀನ್ ಹಿಂಗ್ ಮಾಡ್ಯಾ, ಕಣ್ಣು ಕಳ್ಕೊಂಡಿದ್ಯಾ ಅನ್ಬಿಟ್ಟು ಇವಾಗ ಕರೆಂಟ್ ಸ್ಟೌವ್ ತಂದಾರೆ. ಕರೆಂಟ್ ಸ್ಟೌವ್ ಅಲ್ಲಿ ಇಟ್ಟರೆ ನೀಟಾಗಿ ಕಾಯುತ್ತೆ ಸರ್, ಉಕ್ಕಲ್ಲ, ತುಂಬಾ ನೀಟಾಗಿ ಕಾಯುತ್ತೆ, ನೀಟಾಗೂ ಬೆಣ್ಣೆ ಬರುತ್ತೆ ಸರ್. ಚೆನ್ನಾಗಿ ಕಾಯಿಸ್ಬೇಕು ಅಂತಾರ, ಒಳ್ಳೆ ಬೆಣ್ಣೆ ಬರಬೇಕು ಅಂತ ಅಂತ ಅಂದ್ರೆ ನೀವು ಚೆನ್ನಾಗಿ ಕಾಯಿಸ್ತೀರೋ ಅಥವಾ ಹೆಂಗ್? ಒಂದ್ಸರಿ ಸುಮ್ನೆ ಕಾಯಿಸ್ತೀವಿ, ರೊಟ್ಟಿ ತರ ಗೆನೆ ಬಂದ್ಬಿಡುತ್ತೆ ಸರ್, ಕೆನೆ ರೊಟ್ಟಿ ತರ ಬರುತ್ತೆ ಸರ್. ಆ ತರ ಮಾಡ್ಕೊಂಡು ಬೆಣ್ಣೆ ತೆಗಿತೀರಿ. ಮಜ್ಜಿಗೆ ಎಲ್ಲ ಏನ್ ಮಾಡ್ತೀರಿ? ಮಜ್ಜಿಗೆ ಎಲ್ಲ ಮುಸ್ರೆಗೆ ಹಾಕ್ತೀನಿ ಸರ್. ಕೇಳಕ್ ಪತ್ರಲ್ಲ ಯಾರ ಊರೊಳಗಡೆ ಅವ್ರಿಗೆಲ್ಲ ಕೊಡ್ತೀನಿ ಕುಡಿಯೋರಿಗೆ, ಉಳಿದ ತೆಗೆದು ಮುಸ್ರಿಗೆ ಹಾಕ್ತೀನಿ. ಡೈಲಿ ಕಡಿತಾನೆ ಇರ್ತೀವಲ್ಲ, ಹಂಗ ಎಮ್ಮೆ ಗುಯ್ದ್ ಬಿಡ್ತೀವಿ ಸರ್. ಸರ್, ಎಮ್ಮೆ ಮಜ್ಜಿಗೆ ಕುಡಿದ್ರೆ ತುಂಬಾ ಚೆನ್ನಾಗಿರ್ತವೆ ಸರ್. ಹೌದು ಸರ್. ಈಗ ಏನು ಈ ಬೆಣ್ಣೆ ಮಾರಾಟ ಮಾಡಕ್ ಹೋಯ್ತೀನಿ ಅಂದ್ರಲ್ಲ, ಕೊಟ್ಟರ್ಗೆ ಕೊಡ್ತಾರ ಗುರುತ್ ಮಾಡ್ಕೊಂಡು ಇಲ್ಲ ಸಂತೆಗೆ ಹೋಯ್ತಾರ ಹೆಂಗೆ? ಹಂಗಂದ್ರೆ ಸರ್, ಅಂದ್ರೆ ವರ್ತೆ ತರ ಮಾಡ್ಕೋತೀರಾ ಇಲ್ಲ ಸಂತೆಲೆ ಸರ್? ಅಲ್ಲಿ ಹೋದ್ರೆ ಯಾರಾದ್ರೂ ತಗೊಂಡೋತಾರೆ ಸರ್, ಬೆಣ್ಣೆ ಚೆನ್ನಾಗಿದ್ರೆ ಯಾರಾದ್ರೂ ತಗೊಂಡೋತಾರೆ ಸರ್. ಒಟ್ಟಿಗೆ ಬೆಣ್ಣೆಲಿ ಎಷ್ಟು ಸಂಪಾದನೆ ಮಾಡ್ತೀರ ಒಂದ್ ವಾರಕ್ಕೆ? ವಾರಕ್ಕೆ ಆಗುತ್ತೆ ಸರ್, ಒಂದ್ ತಿಂಗಳಲ್ಲಿ ಒಂದ್ 8,000 ಆಗುತ್ತೆ ಸರ್. ಸರ್ ಬೆಣ್ಣೆಲಿ ಆಗುತ್ತೆ, ಕುರಿದು ಆಗುತ್ತೆ. ಒಟ್ಟಾರೆ ನಾನು ನಮ್ಮನೆ ಯಾರು ಕೇಳ್ದಂಗ ನನ್ನ ಮಗಳಿಗೆ ನನ್ನ ಬೆಣ್ಣೆ ದುಡ್ಡಲ್ಲೇ ಒಂದ್ ಬೈಕ್ ಕೊಡಿಸ್ತೀವಿ ಸರ್, 1,00,000 ಕೊಟ್ಟು. ನೋಡಿ ಮಗಳಿಗೆ ಮಾತ್ರ ಕೊಡ್ತಿದ್ದೀರಿ? ನೀವೇ ಡಿಲೆಕ್ಸ್ ಹಾಕಿ ನಾನೇ ಕೊಡಿಸ್ತೀವಿ ಸರ್, ಇವ್ರು ಯಾರನ್ನೂ 1 ರೂಪಾಯಿ ಕೇಳಲಿಲ್ಲ. ಒಡಿಲಿ ಅವಳು ಮಾಡ್ಕಂತೀರಿ. ಬೆಣ್ಣೆ ದುಡ್ಡು ಕುರಿ ದುಡ್ಡು ಅದ? ಬೆಣ್ಣೆ ದುಡ್ಡು ಸರ್. ಹೌದು ಸರ್, ಬೆಣ್ಣೆ ದುಡ್ಡಲ್ಲಿ ಅಷ್ಟೆಲ್ಲ ಮಾಡಿದಿರಿ ಸರ್? ಸ್ವಲ್ಪ ಒಡವೆನು ಮಾಡಿಸ್ತೆ ಆಗತ್ತೆ ಸರ್, ಇಟ್ಕೊಂಡ್ರೇನ್ ತೊಂದ್ರೆ ಇಲ್ಲ, ಕಷ್ಟಪಟ್ರೆ ಸುಖ ಸಿಕ್ಕಿ ಸಿಗುತ್ತೆ ಅಲ್ವಾ, ಅದರಿಂದ ಮಾಡಿರೇನ್ ತೊಂದ್ರೆ ಇಲ್ಲ. ತುಂಬಾ ಒಡವೆನು ಮಾಡಿಸಿದೀನಿ, 100 ಗ್ರಾಮ್ ಬೆಣ್ಣೆ ದುಡ್ಡು ಅದ್ರ ಕೂಡ ಹಾಕೊಂಡು ಮಾಡಿಸ್ಕೊಂಡಿದ್ದೀನಿ ಸರ್. ಮಕ್ಕಳಿಗೂ ಮಾಡಿಸಿದೀನಿ, ಅವೆಲ್ಲ ಮಾಡಿದೀನಿ ಸರ್. ಬಾಳೆ ಎಷ್ಟು ಎಕರೆ ಹಾಕಿದಿರಿ? ಅದೇ 400 ಬುಡ ಹಾಕಿದೀವಿ ಸರ್, 1 ಎಕರೆ ಇದೆ ಅನ್ಸುತ್ತೆ ಸರ್. ಅದು ಪುಟ್ಬಾಳೆನ ಅಲ್ಲ, ಪುಟ್ಬಾಳೆ ಸರ್. ಪುಟ್ಬಾಳೆ ಎಲ್ಲ ಫಸಲಿಗೆ ಬಂದೈತೆ? ಹೌದು ಸರ್, ಕೊಟ್ರು ಆಗ್ಲೇ ಒಂದ್ ಬೀಡ್ ಕೊಟ್ಬಿಟ್ಟವ್ರೆ, ಈಗ ನೆಕ್ಸ್ಟ್ ಬೀಡು ಒಂದ್ಸರಿ ಕುಯ್ತಾರೆ, ಇದು 2ನೇ ಬೀಡು, 3 ಬೀಡ್ ತೆಗಿತಾರೆ. ಆ ಟೈಪ್ ಅಲ್ಲಿ ಹಾಕಿರ ಇವ್ರು ಗುಂಡಿ ತೋರಿಸಿ, ಮಧ್ಯೆ ಮಧ್ಯೆ ತೆಗೆದು ಹಾಕ್ತಾರಲ್ಲ ಗುಂಡಿ, ಆತರ ಅಲ್ಲ ಸರ್. ಇವ್ರು JCP ಇಲ್ಲಿ ಕೆರ್ಸಿ ಹಾಕ್ಬಿಟ್ಟವ್ರೆ ಸರ್, ಗುಂಡಿ ಬಲವಾಗಿ ಗುಂಡಿ ತೆಗಿಸಿ, ಅದರಿಂದ 2ನೇ ಬೀಡು ಬರುತ್ತೆ ಅಂತ ಆತರ ಮಾಡಿದಾರೆ ಸರ್. ಗುಂಡಿ ಚೆನ್ನಾಗಿ ಬರುತ್ತೆ. ಹೌದು ಸರ್, ಗುಂಡಿಗೆ ನೀರ್ ಬಿಡೋದು. ಹೌದು ಸರ್. ಎಮ್ಮೆದು ಕುರಿದು ಎಲ್ಲ ಸೇರಿ ಎಷ್ಟು ಗೊಬ್ಬರ ಆಗುತ್ತೆ ಒಂದ್ ವರ್ಷಕ್ಕೆ? ಆಗತ್ತೆ ಸರ್, ಒಂದ್ ಹತ್ತು ಲೋಡ್ ಆಗುತ್ತೆ. ಎಲ್ಲ ನೀವೇ ಬಳಕೆ ಮಾಡ್ತೀರಾ? ಹೌದು ಸರ್. ನಾವ್ ಯಾರಿಗೂ ಕೊಡಕ್ ಹೋಗಲ್ಲ, ನಿಮ್ದೇ ತೋಟ ಇರೋದ್ರಿಂದ. ಹೌದು ಸರ್. ಹೌದು ಸರ್, ಕೇಳ್ತಾರೆ ತಗೋಣಕ್ಕೆ, ನಾವ್ ಕೊಡಲ್ಲ ಸರ್, ನಮ್ ತೋಟ ಹೊಲಕ್ಕೆ ಏರ್ಸ್ಬಿಡ್ತೀನಿ ಸರ್. ಬೆಣ್ಣೆ ದುಡ್ಡು ಬಂದವರಿಗೆಲ್ಲ ಕೊಡಕಲ್ವ? ಇಲ್ಲ ಸರ್, ಇಲ್ಲ ಸರ್, ಕೊಡಕಲ್ಲ. ಅವ್ರದ್ದು ಅವ್ರಿಗೆ, ನಿಮ್ ನಿಮ್ಗ ಅವ್ರಿಗೆ ನಮ್ಗೆ ಸರ್. ಹಿಂಗ್ ಮಾಡ್ಕೊಂಡು ಒಟ್ಟಿಗೆ ಕುರಿ ಸಾಕೊಂಡು ಎಮ್ಮೆ ಸಾಕೊಂಡು ಬದುಕ ಕಟ್ಕೊಂಡು ಹೋಯ್ತಾ ಇದೀರಿ. ವಸಂತಮ್ಮರೆ, ನಾಟಿ ಕೋಳಿ ಸಾಕಿಲ್ವಾ? ಹೌದು ಸರ್, ಸಾಕಿದೀವಿ ಸರ್. ಎಷ್ಟೊಂದ್ ಎಷ್ಟ್ ಮಾಡಿದ್ರ ಹೇಳಿ ಸರ್? ಒಂದೇ ತಂದಿದ್ದು, ಒಂದ್ರಲ್ಲಿ 100 ಕೋಳಿ ಆಗಿತ್ತು ಸರ್. ಇವಾಗ ಕಡಿಮೆ ಮಾಡ್ಕೊಂಡ್ ಕಡಿಮೆ ಮಾಡ್ಕೊಂಡು 10-15 ಇದೆ ಸರ್. ಹೌದು ಸರ್. ಯಾಕೆ ಕಡಿಮೆ ಮಾಡ್ಕೊಬಿಟ್ರಿ ಸರ್? ನಾಯಿಗಿ ಅವೆಲ್ಲ ಕಡ್ದು ಪಡೆದು ನಾವು ತಿನ್ನೋದು, ಸಂತೆ ಕೊಡೋದು, ಹಿಂಗೆಲ್ಲ ಮಾಡಿದ್ವಿ ಸರ್. ಹಂಗ ಕಡಿಮೆ ಆಗಿದೆ, ಸ್ವಲ್ಪ ಹೆಚ್ಚಿಸ್ಕೊತೀವಿ ಸರ್, ಮರಿ ಕೂರಿಸ್ಕೊಂಡು ಹೆಚ್ಚಿಸ್ಕೊತೀವಿ ಸರ್. ಕೋಳಿ ಏನು ನೀವೇ ಬಳಕೆ ಮಾಡ್ತೀರಾ ಇಲ್ಲ ಅದನ್ನು ಮಾರಾಟ ಮಾಡ್ತೀರಾ ಹೆಂಗೆ? ಇಲ್ಲ ಸರ್, ಬಳಕೆನು ಮಾಡ್ತೀವಿ, ಮಾರಾಟನು ಮಾಡ್ತೀವಿ ಸರ್. ಹೌದು ಸರ್. ಹೆಂಗ್ ಮಾಡ್ತೀರಿ ನಾಟಿ ಕೋಳಿ? ಒಂದುಂಜ 500-600 ತಕಲ್ ಹೋಗುತ್ತೆ ಸರ್. ಹೌದು ಸರ್, ಒಂದೊಂದುಂಜ ಒಂದ್ಯಾಟೆ 400-500 ಹೋಗ್ತವೆ ಸರ್. ಹೌದು ಸರ್. ಮೊಟ್ಟೆ ಸಿಗುತ್ತೆ? ಹೌದು ಸರ್. ಹೌದು ಸರ್, ಮೊಟ್ಟೆ ಸಿಗುತ್ತೆ. ಮೊಟ್ಟೆ ಮನೆ ಬಳಕೆಗ ಇಲ್ಲ ಅವರು ಮಾರಾಟ ಮಾಡ್ತಾರೆ? ಇಲ್ಲ ಸರ್, ತಿಂತೀವಿ, ತಿಂದು ಉಳ್ಕೊಂಡ್ರೆ ಯಾರ ಬಂದ್ರೆ ಅದನ್ನು ಕೊಡ್ತೀನಿ ಸರ್. ಹೌದು ಸರ್, ಅವನು ಕೊಡ್ತೀರಿ? ಇವ್ರು ಬರ್ತಾರೆ ಸರ್, ಬೈಫ್ ಲಕ್ಕೇಳಿ ಬೈಫ್ ಇದೆಯಲ್ಲ, ಇದು ದಸರಿಘಟ್ಟ ಹತ್ರ ಅಕ್ಷಯ ಕಲ್ಪ್ತಾರೋ, ಅವ್ರು ಬರ್ತಾರೆ ಸರ್. ಅವರು 12 ರೂಪಾಯಿ ಒಂದ್ ಮಟ್ಟಲ್ಲಿ ತಗೊಂಡೋಗ್ತಾರೆ ಸರ್. ಹೌದು ಸರ್. ನೀವು ಮನೆತಾವ್ ಮಾರದಾದ್ರೆ ಎಷ್ಟು ಕೊಡ್ತೀರಿ? ಮನೆತಾವ್ ಮಾರದ್ರೆ 15 ರೂಪಾಯಿ ಒಂದ್ ಮಟ್ಟೆ ಸರ್. ಅವರು ಜಾಸ್ತಿ ತಗೊಳ್ತಾರಲ್ಲ ಹಂಗಾಗಿ ಅವ್ರಿಗೆ 12 ರೂಪಾಯಿ ಸರ್. ಹೌದು ಸರ್, 12 ಒಟ್ಟಿಗೆ ಕೋಳಿಗೆ ಒಂದಷ್ಟು ದುಡ್ಡು ಆಗುತ್ತೆ. ಹೌದು ಸರ್, ಖರ್ಚು ಕಮ್ಮಿ, ಖರ್ಚು ಕಡಿಮೆ ಸರ್. ನಾಟಿ ಕೋಳಿ ಅಲ್ವಾ, ಹಂಗ ಖರ್ಚು ಕಡಿಮೆ ಸರ್. ಇನ್ನೇನ್ ತಿಂದು ಉಳಿದ್ ಬಿಟ್ಟಿದ್ದೆಲ್ಲ ಹಾಕ್ತಿವಿ ಸರ್, ಅಷ್ಟು ತಿನ್ಕತಾವ ಅಷ್ಟೇ, ಆಡ್ಕೊಂಡಿರ್ತವೆ, ಹಸರು ಮೇವು ಮೇಯ್ತವೆ, ಅವು ದನ ಮೇದಂಗೆ ಚೆನ್ನಾಗಿರುತ್ತೆ ಸರ್. ಕೋಳಿ ಸಾಕೋದ್ರಿಂದ ಪ್ರಯೋಜನ ಇದೆ, ಅದರಲ್ಲಿ ಅನುಕೂಲ ಇದೆ ಸರ್. ಒಂದೊಂದೊಮ್ಮೆ ಹಾಡುಗಳು ಹೇಳ್ತೀರಂತ ನೀವು ಹೇಳಿ ಮತ್ತೊಂದು ನೋಡೋಣ. ಹೇಳ್ತೀನಿ ಸರ್. ಸಿರಿ ಹೊಂದಳಾದರು ಕನ್ನಡ ನಾಡಲ್ಲಿ ಮೇರೆವೆ, ಭಿಕ್ಷುಕಿಯಾದರು ಕನ್ನಡ ನಾಡಲ್ಲಿ ಮಡಿವೆ. ಸಿರಿವಂತಳಾದರು ಕನ್ನಡ ನಾಡಲ್ಲಿ ಮೇರೆವೆ, ಭಿಕ್ಷುಕಿಯಾದರು ಕನ್ನಡ ನಾಡಲ್ಲಿ ಮಡಿವೆ. ಮುಂದಕ್ಕಿನ್ನೂ ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಇದೆ? ಇನ್ನೇನ್ ಸರ್, ಒಂದು ಮನೆ ಮಾಡ್ಬೇಕು ಸರ್ ಒಂದು ಅಂತ ಇದೀವಿ, ಮಗನ್ ಮದುವೆ ಮಾಡ್ಬೇಕು, ಸದ್ಯಕ್ಕೆ ಅವೆರಡು ಮಾಡ್ಬೇಕು ಅಂತ ಖಾತರಿಯಿಂದ ಇದೀವಿ ಸರ್. ಅಷ್ಟು ಮಾಡ್ಕೊಂಡ್ರೆ ಇನ್ನೊಂಚೂರು ನೆಮ್ಮದಿ ಆಗುತ್ತೆ. ಒಳ್ಳೇದು. ವಸಂತಮ್ಮ ಅವರ ಇದುವರೆಗೆ ಕುರಿ, ಎಮ್ಮೆ ಮತ್ತೆ ಮೇಕೆ ಇವುಗಳ ಸಾಕಾಣಿಕೆಯಲ್ಲಿ ನಿಮ್ಮ ಅನುಭವಗಳನ್ನ ಬಹಳ ಚೆನ್ನಾಗಿ ನಮ್ಮ ಕೇಳುಗರೊಂದಿಗೆ ಹಂಚ್ಕೊಂಡ್ರಿ. ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? 89 ಸರ್, 71 05 87 65. ಇನ್ನೊಂದ್ಸರಿ ಹೇಳಿ. 89 71 05 87 65. ಒಳ್ಳೇದು. ವಸಂತಮ್ಮ ಅವರೇ ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಕುರಿ, ಮೇಕೆ, ಎಮ್ಮೆ ಹಾಗೂ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಹೋರಿ ಮಂಗಲಾಪುರದ ರೈತ ಮಹಿಳೆ ಸಿಕೆ ವಸಂತ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಪಿಬಿ ಶ್ರೀನಿವಾಸ್ ಮತ್ತು ಸಿಕೆ ರಮಾ ಅವರ ಧ್ವನಿಯಲ್ಲಿರುವ ಸಂಗಮ ಚಿತ್ರದ ಗೀತೆಯನ್ನ. ಸಿರಿವಂತನಾದರು ಕನ್ನಡ ನಾಡಲ್ಲಿ ಮೆರೆವೆ, ಭಿಕ್ಷುಕನಾದರು ಕನ್ನಡ ನಾಡಲ್ಲಿ ಮಡಿವೆ. ಸಿರಿವಂತನಾದರು ಕನ್ನಡ ನಾಡಲ್ಲಿ ಮೆದೆವೆ, ಭಿಕ್ಷುಕನಾದರು ಕನ್ನಡ ನಾಡಲ್ಲಿ ಮಡಿವೆ. ಸಿರಿವಂತನಾದರು ಕನ್ನಡ ನಾಡಲ್ಲಿ ಮೆದೆವೆ. ಖಡುಗವ ಛಳಕಿಸುವ